ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग भी. पहली वाली बात कहाँ, परंतु सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ರೈತ ಬಾಂಧವರೇ, ಕಿಸಾನವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಕಿಸಾನವಾಣಿಯಲ್ಲಿ ಕೃಷಿ ಮತ್ತು ಹೈನುಗಾರಿಕೆ. ಹಳಿಯಾಳದ ಶಿವಾನಂದ ಶಿವನಪ್ಪ ರಬಾಟೆ ಇವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಶಿವಾನಂದ ಶಿವನಪ್ಪ ರಬಾಟೆ ಅವರಿದ್ದಾರೆ. ಇವರು ಹಿರಿಯ ರೈತರು, ಹಳಿಯಾಳ ಅಲ್ಲಿ ಮನೆ ಇದೆ. ಬಾಜಕ ಅವರು ಈ ಕಬ್ಬನ್ನು ಬೆಳೆಯೋದು, ಭತ್ತ ಬೆಳೆಯೋದು, ಅನೇಕ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾರೆ, ಮತ್ತು ಹೈನುಗಾರಿಕೆನೂ ಮಾಡ್ತಾರೆ. ಹೆಂಗೆಲ್ಲ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಶಿವಾನಂದ. ನಮಸ್ಕಾರ. ಈಗ ನಿಮಗೆ ಹೆಚ್ಚು ಕಡಿಮೆ 61 ವರ್ಷ? 61 ವರ್ಷ. ಮುಂಚಿನಿಂದನೂ ಕೃಷಿ? ಹಾಂ, ಹುಟ್ಟದಾಗಿಂದ ಕೃಷಿ ರೀ. ಒಂದೆತ್ತಿನೂ ಶಾಲೆ ಕಲಿತಿಲ್ಲ ಸರ್, ಹುಟ್ಟದಾಗಿಂದ ಇದೇ ದಂಧೆ. ಯಾಕೆ ಶಾಲೆ ಕಲೀಲಿಲ್ಲ ಅಂದ್ರೆ ಸ್ವಲ್ಪ ಕಷ್ಟಿತ್ರಿ. ಕಷ್ಟದಾಗಿಂದ ನಮ್ಮ ತಂದೆಯವ್ರು ನಮ್ಗೆ ಶಾಲೆ ಕಲಿಸಲಿಲ್ಲ ಸರ್. ಹಿಂಗಾಗಿ ನಾವು ರೈತಕಿನ ಮಾಡ್ಕೊಂಡು ಬಂದೀವ್ರಿ. ಭೂಮಿ ಐತ್ರಿ, ಭೂಮಿ ಅಪ್ಪರ್ ಮಾಡಿದ್ದ? ಅಪ್ಪರ ಮಾಡಿತ್ರಿ. ಅಪ್ಪರ್ ಇದಾಗ್ಬೇಕು, ನಾವಾದ್ರೂ ಮಾಡಿದ್ರಿ ಅಂತೇಳಿ. ಭೂಮಿ ಇದ್ರು ಕಷ್ಟ ಹೆಂಗ ಅಂದ್ರೆ ಅವಾಗಿತ್ರಿ ಕಷ್ಟ. ಬರಬರ್ತಾ ದೊಡ್ಡವರಲ್ಲ ಕಷ್ಟ ಹೋಗೋಮಟ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿವ್ರಿ. ನಾವು ಕಲೀಲಿಲ್ಲ ಅಂತ ಒಂದು ಮಗಳಿಗೆ ಎಲ್ಲೆಲ್ಲಿ ಮಾಡ್ಸಿನ್ರಿ, ಒಂದ್ ಮಗ ಬಿಕಾಮ್ ಫೈನಲ್ ಮಾಡ್ಸಿನ್ರಿ. ಹಿಂಗ್ ಮಾಡಿ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿವ್ರಿ. ಒಬ್ಬನ ಮಗ ರೀ, ಇಬ್ರು ಹೆಣ್ಮಕ್ಳ್ರಿ. ಅವಾಗ ನಿಮ್ಮ ತಂದೆಯವ್ರು ಮಾಡುವಾಗ ಅಂದ್ರೆ ನೀವು ಸಣ್ಣವರಿದ್ದಾಗ? ಸಣ್ಣವ್ರಿ. ಅಷ್ಟು ಹೊಲ ಬೆಳಿತಿರ್ಲಿಲ್ಲ? ಬೆಳಿತಿರ್ತಿಲ್ರಿ. ಮೊದಲ ನಮ್ಮ ತಂದೆಯವ್ರು ಒಬ್ರು ರೀ, ಸ್ವಲ್ಪ ಹೊಲ ಮಳಿ ಬಾಳ ಅಲ್ರಿ, ಹಿಂಗಾಗಿ ಹಾಳಾಗಿ ಬಿಡೋದ್ರಿ. ಮಂಜರೆ ಬೀಳೋದ್ರಿ ಸರ್ ಹೊಲ, ಮಂಜರೆ ಬೀಳ್ತಿತ್ರಿ. ಹಿಂಗಾಗಿ ನಾವು ಬಡ್ಡಿಂದ ರೈತಕ್ಕೆ ಏನ್ ಮಾಡ್ಕೊಂಡ್ ಬಂದಿಲ್ರಿ. 5 ಮಂದಿ ಅಂತ ರೈತಕ್ಕೆ ಒಳಗ ಬಂದಿವ್ರಿ. ಬಂದು ರೈತಕ್ಕೆ ಬೆಳ್ಕೊಂತ ಬೆಳ್ಕೊಂತ ಬಂದು ಸ್ಟ್ಯಾಂಡ್ ಆದಿವ್ರಿ. ಸ್ಟ್ಯಾಂಡ್ ಆದಾಗ ಹಿಂದ್ಗಡೆ ಮತ್ ಹೊಲ ಡಿವೈಡ್ ಮಾಡ್ಕೊಂಡಿವ್ರಿ. ಒಬ್ಬೊಬ್ಬರಿಗೆ 4-4 ಎಕರೆ, 5-5 ಎಕರೆ ಹೊಲ ಬಂತ್ರಿ. ನಾವು ಬಂದ ಟೈಮ್ದಾಗ ನಾವು ಅದ್ರೊಳಗೆ ಇದ್ದಿದ್ದಿರ್ದಾಗ ನಾವು ಏನು ಇಂಪ್ರೂವ್ ಮಾಡಿದೀವಿ ಅಂದ್ರೆ, ದಬಾಯಿಸಿ 1 ಎಕರೆಗೆ 4 ಟ್ರ್ಯಾಕ್ಟರ್ ಸಗಣಿ ಗೊಬ್ಬರ ಹಾಕೋರು, 4-5 ಟ್ರ್ಯಾಕ್ಟರ್ ಸಗಣಿ ಗೊಬ್ಬರ ಹಾಕೋದು, ಮತ್ತು ಎಕರೆಗೆ 50 ಟನ್ ಕಬ್ಬು ತೆಗೆದು, ಭತ್ತ ಹಾಕಿದ್ವಿ ಅಂದ್ರೆ 25-30 ಕ್ವಿಂಟಲ್ ಭತ್ತ ತೆಗೆದು, ಇಷ್ಟಾಗಿ ಒಮ್ಮೆ ಇದ್ರ ರಾಜ್ಯ ಮಟ್ಟಕ್ಕೂ ಪ್ರೈಜ್ ಹೊಡೆದಿವಿ ರೀ. ಅದು 4 ಎಕರೆ 118 ಕ್ವಿಂಟಲ್ ತೆಗ್ದಿದ್ರಿ. 4 ಎಕರೆ ಇದ್ರೊಳಗೆ ಸರ್ ಪ್ರೈಜ್ ಹೊಡೆದಿವ್ರಿ. ನಾವು ದೇವೇಗೌಡ ಮಿನಿಸ್ಟರ್ ಒಳಗೆ ನಮ್ಗೆ ಕರೆಸಿ ಸನ್ಮಾನ ಮಾಡಿದ್ರಿ. ನಮ್ಮ ಬೆಂಗಳೂರಿಗೆ ಅಲ್ಲಿ ಮುಟ್ಟಾದ್ರೂ ಹೋಗಿದ್ವಿ. ಪ್ರತಿ ಒಂದು 40 ವರ್ಷದಿಂದ ವರ್ಷಾನು ಒಂದು 500-600 ಟನ್ ಕಬ್ಬು ಕೊಡ್ತಿದ್ರು. ನಾವು ಕುಡಿಯೋ ಒಂದು 300-400 ಚೀಲ ಭತ್ತ ಹೋಗ್ತಿದ್ರಿ. ಏ ಭಾಳ ಚಲೋ ಕೃಷಿ ಮಾಡ್ತಿದ್ರು ಎಲ್ಲ ಅಂತಂದ್ರು ಸ್ಟ್ಯಾಂಡ್ ರೀ ಕೃಷಿ ಒಳಗೆ ರೀ. ಹಮೇಶ ಒಂದು 35 ವರ್ಷದಿಂದ ಟ್ಯಾಕ್ಟರ್ ಇರ್ತ. ಹಿಂಗೆ ಮಾಡ್ಕೊಂಡು ಬಂದ ನಾವು ಕೃಷಿ ಒಳಗೆ ಅಗ್ದಿ ಆರಾಮ ಅನ್ಸ್ಬಿಟ್ಟಿದ್ರು. ಅಷ್ಟು ಭತ್ತ ಬೆಳೀತಾ ಇದ್ದಿದ್ದು ಅನಿವಾರ್ಯವಾಗಿ ಅಥವಾ ಹೆಂಗೆ? ಅನಿವಾರ್ಯವಾಗಿ ಅಂದ್ರೆ ನಾವು ಕಾಮನ್ ಆಗಿ ಬೆಳೆಸ್ತಿದ್ವಿ. ಹಿಂಗೆ ನಮ್ಮ ಭೂಮಿಯೊಳಗೆ ಒಂದು 15 ಎಕರೆ ಕಬ್ಬು ಹಾಕ್ತಿದ್ವಿ. ಅವಾಗ ನೀರು ಕಡಿಮೆ ಇರ್ತಿತ್ರಿ, ಬೋರಿಲ್ ಕಡಿಮೆ ಇತ್ತು ರೀ. ಅವಾಗ ಈಗ ಏನಾಗತ್ತೆ ರೀ, ನಾವು ಬೋರಿಲ್ ಮಾಡಾಕತ್ತೀವಲ್ರಿ, ಮಾಡಿದ್ವಲ್ರಿ, ಅವಾಗಿಂದ ನೀರು ಸಂಪೂರ್ಣ ಸಿಗಾಕತ್ರಿ. ಅವಾಗಿಂದ ಏನೈತ್ರಿ, ನಾವು ಕಂಪಲ್ಸರಿ ಎಕರೆಗೆ ನಾ 50 ಟನ್ ತೆಗಿಬೇಕಪ್ಪ ಅನ್ನೋದು ಇದ್ರಿ. ನಾವು 50 ಟನ್ ಕಬ್ಬು ಬೆಳಿತೀರಿ ಎಕರೆಗೆ, 25-30 ಕ್ವಿಂಟಲ್ ಭತ್ತ ಬೆಳಿತಿದ್ರು. ಈಗಾದ್ರೂ ಸ್ಟ್ಯಾಂಡ್ ಬೆಳಿತೀರಿ. ಮತ್ ನಾವು ಇದ್ರೊಳಗೆ ಏನೋ ಪಾರ್ಟ್ ಇದ್ರು ನಾವು ಬೆಳಿ ಒಳಗೆ ಬಂದು ಅವ್ರು ಕಡದು ನೋಡ್ಬೋದ್ರಿ. ಅಷ್ಟು ಸ್ಟ್ಯಾಂಡ್ ಬೆಳೆಸ್ತೀರಿ. ಹೇಗೆ ಅಷ್ಟು ಬೆಳಿಲಿಕ್ಕೆ ಕಾರಣ ಏನು? ಹಂಗೆ ಕಾರಣ ಅಂದ್ರೆ ನಮ್ಗೊಂದು ಹೆಮ್ಮೆ ರೀ. ಇಲ್ಲಿ ನೋಡಿ ತೆಗೋಣಲ್ಲ, ನಮ್ಮ ನೋಡಿ ಇನ್ನೊಬ್ರು ಮಾಡ್ಬೇಕಲ್ಲ, ಮತ್ ಇನ್ನೊಬ್ರು ನೋಡಿ ನಾವು ಮಾಡ್ಬೇಕಲ್ಲ ಅನ್ನೋದು ಹೆಮ್ಮೆ ಬಾಡ್ರಿ. ರೈತಗೆ ಹೋಗಿ ಅಗ್ದಿ ಪದ್ಧತಿ ಸ್ಟ್ಯಾಂಡ್ ಮಾಡಬೇಕು. ನಮ್ ನೋಡಿ ನಮ್ಮ ಮಕ್ಕಳನ್ನೂ ಅದ ಕಲಿತಾವು. ನೌಕರಿ ಮಾಡಿದ್ರು ಕೂಡ ಅವ್ರಿಗೆ ನಾಲೆಜ್ ಕೊಡ್ಬೇಕು ಮಕ್ಕಳಿಗೆ ರೀ. ಇದು ಒಂಥರದೊಳಗೆ ಬಂದಿವ್ರಿ ನಾವು. ಈಗ ಮಗ ಆದ್ರೂ ನಾವು ಶಾಲೆಗೆ ಹೋಗ್ತಾನ್ರಿ, ಬೆಳಿಗ್ಗೆ 6 ಗಂಟೆಗೆ ಇದ್ರೆ ಹೊಳಕ್ ಬರ್ತಾನ್ರಿ. ಈಗ ತೊಗೊಂಡು ಹೊಲಕ್ಕೆ ಬಂದು 3-4 ದಿನದ ಎಮ್ಮಿ ಕೊಟ್ಟಿಗಿದೆಲ್ಲ ಖರ್ಚು ಮಾಡಿ ಚಕ್ರಿ ಮಾಡಿ 9 ಗಂಟೆಗೆ ಕರೆಕ್ಟ್ ಮನೆಗೆ ಹೋಗ್ಕೊಂಡ್ರಿ. ಸ್ನಾನ ಮಾಡಿ 10 ಗಂಟೆಗೆ ಕಾಲೇಜ್ ಹೋಗ್ತಾನೆ. ಮಧ್ಯಾಹ್ನ 8 ಗಂಟೆಗೆ ಬಂದ್ರೆ ಅಲ್ಲಿಂದ ಮತ್ತೆ ಬೈಕ್ ತೊಗೊಂಡು ಹೊಲಕ ಬರ್ತಾನ್ರಿ ಊಟ ಮಾಡಿ. ಅಷ್ಟು ಚಂದ ರೀ ಮಕ್ಕಳಿಗೆ ಅವರು, ಅವಂಗ ಅಷ್ಟು ಚಂದ ಉದ್ದ ಕೊಟ್ಟಿರಿ. ಅಗದಿ ಪದ್ಧತಿ ಸರಿ ಬೆಳಿತೀವಿ ಅಂದ್ರೆ ಪದ್ಧತಿ ಸರಿ ಬೆಳಿತೀವಿ. ಅದು ಹೇಗೆ ಹೇಳಿ? ಕಬ್ಬು ಹಾಕಬೇಕಾದ್ರೆ ನಿಗಳ ಹೊಡಿದ್ರಿ ಪದ್ಧತಿ ಅಂದ್ರೆ. ಕಬ್ಬು ಹಾಕಬೇಕಾದ್ರೆ ಚಲೋ ನಿಗಳ ಹೊಡೆದ್ರಿ, ಅದ್ರ ಎಕರೆಗೆ ಒಂದು 5-5 ಟ್ಯಾಕ್ಟರ್ ಗೊಬ್ಬರ ಹಾಕ್ತಿರಿ ಒಂದ್ ಎಕರೆಗೆ. ಹಾಕ್ಯಾರ ಅದ್ರ ಕೃಷಿ ಗೊಬ್ಬರ ಒಂದು ಇಲ್ಲಾಂದ್ರೆ ಎಕರೆಗೆ 8-9 ಚೀಲ ಗೊಬ್ಬರ ಹೊಡ್ತಿರಿ ಹಾಕ್ತಿರ್ ಮ್ಯಾಗಿನ. ಮತ್ತೆ ಒಂದು 2 ಸಲ ಅದಕ್ಕೆ ಸ್ವಚ್ಛ ಮಾಡಿ ಕಳೆ ತೆಗಿತೀವ್ರಿ. ಇದು ಕಳೆ ನಾಶಕ ಎಣ್ಣೆ ಬಂದೈತಲ್ರಿ, ಎಣ್ಣೆ ಹಚ್ಚಿ ಒಪ್ಪಾಡ್ಸಂಗಲ್ರಿ, ಒಟ್ಟಿಗೆ ಒಪ್ಪಾಡ್ಸಂಗಲ್ರಿ. ನೆಲ ಹಾಳಾಕತ್ತಂತೆ ಸ್ಟ್ಯಾಂಡ್ ನಮ್ ನೆಲ ಅಂತೇಳಿ ಅದಕ್ಕೆ ಎಣ್ಣೆ ಕೆಮಿಕಲ್ಸ್ ಯಾವ್ದು ಹೆಚ್ಚಿಗೆ ಒಪ್ಪಾಡ್ಸಂಗಲ್ರಿ. ಅದೇ ಕೊಟ್ಟಿಗೆ ಗೊಬ್ಬರ ಈ ಗೊಬ್ಬರ ಮ್ಯಾಗ ಬೆಳಿತೀವಿ. ಸ್ಟ್ಯಾಂಡ್ ಬರ್ತಿದ್ರಿ, ಒಂದು 8-10 ಸಲ ನೀರು ಸಿಗ್ತೈತೆ ರೀ. ನೀರು ಫುಲ್ ಸಿಗ್ತೈತೆ, ತಿಂಗಳಿಗೊಮ್ಮೆ 2 ಬರೆ ಹಿಂಗೆ ನೀರು ಬಿಡ್ತೀವ್ರಿ. ಅದು ಸ್ಟ್ಯಾಂಡ್ ಬರ್ತೈತ್ರಿ ಕಬ್ಬು ಭಾಳ ಚಂದ ಬಿಡ್ತೀರಿ. ಅಂದ್ರೆ ನಮ್ಗೆ ಬಡ್ಡಿಯಿಂದ ಅಪ್ಪರ್ ಕಾಲ ಅದು ರೂಢಿ ಬಿದ್ದಿತ್ತಲ್ರಿ, ಹಂಗೆ ಬೆಳೆಸ್ಕೊಂಡು ಬಂದಿವ್ರಿ. ಅಂತರ ಎಷ್ಟು ಇಡ್ತೀರಿ? ಅಂತರ ನಾವು 3.5 ಫುಟ್ ಇಡ್ತೀವಿ ಸರ್. ಸಾಲಿಂದ ಸಾಲಿಗೆ 3.5 ಫುಟ್ ಬಿಡ್ತೀವಿ. ಮತ್ತೆ ನಾವು ಡ್ರಿಪ್ ಗ್ರಿಪ್ ಏನು ಮಾಡಂಗಿಲ್ರಿ, ಡ್ರಿಪ್ ಅದು ಏನು ಮಾಡಿಲ್ರಿ ಹನಿ ನೀರಾವರಿ. ಅದು ಯಾಕಂದ್ರೆ ನಮ್ಗೆ ನೀರು ಸಾಕಷ್ಟು ಅಲ್ರಿ. ಹಿಂಗೆ ಬಿಟ್ಟು ತೋರಿಸ್ತೀವಿ, ಹೊಳಿ ನೀರು ಪೈಪ್ ಲೈನ್ ಮಾಡಿವ್ರಿ, ಅಲ್ಲಿಂದ ಬೋರ್ವೆಲ್ಗಳು ಅದಾವ್ರಿ, ಹಿಂಗೆ ಬಿಟ್ಟ ತೋರಿಸ್ತೀವ್ರಿ. ಎಷ್ಟು ಕುಳೆ ತೊಗೊಂತೀರಿ? ನಾವು ಕುಳೆ 3 ತೊಗೋತೀವಿ, 2 ಕುಳೆ 1 ಲವಣಿ ತೊಗೋತೀವಿ. ಲವಣಿ ಕಡೆದು 2 ಕುಳೆ ತೊಗೊಂಡಿವ್ರಿ, ಕಿತ್ತಾಕ್ಬಿಡ್ತೀವ್ರಿ. ಮತ್ತು ಹೆಚ್ಚಾಗಿ ನಮಗೆ ಮತ್ತು ಅದು ಏನಾರ ನಮ್ಗೆ ಸಮಸ್ಯೆ ಬಂದ್ರೆ 1 ಕುಳೆ 1 ಲವಣಿ ಅಷ್ಟನ್ನಾದ್ರೂ ತೊಗೋತೀವ್ರಿ. ಮತ್ತು 3 ಕುಳೆ ಮ್ಯಾಗ ತಗೊಂಗಿಲ್ರಿ, ಒಟ್ಟೆ ತೊಗೊಂಡು ಅಂದ್ರೆ ಇಳುವರಿ ಬರಂಗಿಲ್ರಿ. ಏನು ಸಮಸ್ಯೆ ಬಂದ್ರೆ ಅಂತಿರಲಿ, ಏನು ಸಮಸ್ಯೆ ಅಂದ್ರೆ ತಿಳು ಆತ್ರಿ. ಈಗ ನಾವು ಕಬ್ಬು ಕಡಿಯೋದ್ರಾಗ ಮಳೆ ಕಡಿತೀರ್ತೀವಿ, ದೊಡ್ಡ ಗಾಡಿ ಸಿಗಾಬಿದ್ದ ಸ್ವಲ್ಪ ಇಲಿ ಅದು ಹೊಡೆದ ತಿಳು ಆತ್ರಿ. ಅದು ಒಂದೇ ಕುಳೆ ಕಿತ್ತು ಹೋಗೋದು ಬಿಡೋರು, ನಾವು ಮುಂದೆ 50 ಟನ್ ಬೆಳೆಯಂಗಿಲ್ಲ ಅಂತ್ರಿ. ಇವರೇಜ್ ಬೇಕಲ್ರಿ ನಮ್ಗೆ 50 ಟನ್, ಅದ್ರ ಸಂಬಂಧ ಕಿತ್ತಾಕ್ತಿರಿ. ಈ ಬೀಜದ ಕಬ್ಬು ಇರ್ತಾವಲ್ಲ, ಎಂತಾವ್ ಆಯ್ಕೆ ಮಾಡ್ಕೊಂತೀರಿ? ನಾವು ನೋಡ್ರಿ ಸರ್, ಲಾವಣಿ ಏನ್ ಮಾಡ್ತೇವಲ್ರಿ, ಬೀಜಕ್ಕೆ ಕಬ್ಬು ಹಾಕಬೇಕಾರ ಲಾವಣಿ ಕಬ್ಬ ಅಷ್ಟೇ ನಾಟಿ ಮಾಡ್ತೀರಿ. ಗಾತ್ರ ಏನು ಹೆಂಗ್? ಗದರ್ನು ಇರ್ಬೇಕ್ರಿ, ಮತ್ತೆ ಅದ್ ಕಣ್ಣು ಹೊಡೆತ ತಿನ್ಬಾರ್ತಿರಿ. ಟ್ಯಾಂಡ್ ಇರ್ಬೇಕ್ರಿ ಕಬ್ಬು, ರಸ್ತರಸ್ ಇರ್ಬೇಕ್ರಿ. ಅದ್ ಬೀಜ ನಾವು ಸ್ಟ್ಯಾಂಡ್ ಬೀಜ ಹಾಕಿರ ಸ್ಟ್ಯಾಂಡ್ ಮರಿ ಬರ್ತಿದ್ರು ಸರ್. ಅಗ್ದಿ ಪದ್ದಶರು ಊಟ ಮರಿ ಬರ್ತಿತ್ರಿ, ಸ್ಟ್ಯಾಂಡ್ ಹೇಳ್ತಿದ್ರು. ಅದ್ ಇಳುವರಿ ಬಾಳ ಕೊಡ್ತಿದ್ರು ಸರ್. ನಾವು ಅದ ಕುಳೆದ ಕಬ್ಬು ಹಾಕಿರ ನಮ್ಗೆ ಅಷ್ಟು ಇಳುವರಿ ಕೊಡಂಗಿಲ್ಲ, ಮರಿ ಸಣ್ಣ ಬರ್ತಿದ್ರು, ಹುಲ್ಲು ಬಂದ ಮಾಡ್ತಿದ್ರು. ಹಿಂಗಾಗಿ ಲವಣಿ ಕಬ್ಬು ಒಂದೇ ಕುಳೆ ಚಲೋ ಬರ್ತಂತಾರ? ಒಂದೇ ದಿನ ಬರ್ತೈತ್ರಿ, ಒಂದೇದಂಗ 2 ಕುಳೆನು ಚಲೋ ಬರ್ತಾರೆ ಸರ್. ಒಂದೇದ್ರಕ್ಕಿಂತ 4 ಟನ್ ಹೆಚ್ಚಿಗೆ ಆಗೈತೆ ನೋಡಿ ವರ್ಷ ನಮ್ದು. ಒಂದಾಗಿಲ್ರಿ ಎರಡನೇ ಕುಳೆ ಬೆಸ್ಟ್ ಹೆಚ್ಚಿಗೆ. 3-2 ಕುಳೆ 1 ಲವಣಿ ಬೇಕಾದ ಕಡಿಬೋದು. ರಾಸಾಯನಿಕ ಗೊಬ್ಬರ ಹಾಕ್ಬೇಕಾ? ಹಾಕ್ತಾರ ಸರ್, ರಸಾಯನ ಹಾಕಿರ್ತೀವಿ. ಅಂದ್ರೆ ಈಗ ಭೂಮಿ ಹೊಂದ್ಕೊಂಡು ಬಿಟ್ಟಿದ್ರು ಸರ್. ನಾವು 5-6 ಟ್ಯಾಕ್ಟರ್ ಗೊಬ್ಬರ ಹಾಕಿರು, ರಸಾಯನ ಗೊಬ್ಬರ ಮ್ಯಾಗ ಸುಲಬೇಕ್ರಿ. ಹೊಡಿಬೇಕಾದ್ರೆ ರಸಾಯನ ಗೊಬ್ಬರದಾಗ ಸ್ಟ್ಯಾಂಡ್ ಗೊಬ್ಬರ ಹೊಡಿಬೇಕ್ರಿ. ನಾವು DAP ಗೊಬ್ಬರ ಹಸ್ಬೇಕ್ರಿ, ಅಲ್ಲಿಂದ 10-26 ಗೊಬ್ಬರ ಹೊರಿಸ್ತೀವ್ರಿ. ಇದು ಪೊಟ್ಯಾಶ್ ಹೊರಿಸ್ತೀವ್ರಿ. ಏರಿಯಾ ಗೊಬ್ಬರ ಭಾಳ ಹೊರಿಸಂಗಲ್ರಿ, ನಮ್ಮ ಭೂಮಿ ಹಾಳ ಮಾಡ್ದಂದ್ರೆ ಏರಿಯಾ ಗೊಬ್ಬರ ಹೊರಿಸಂಗಲ್ರಿ, ಮೊಟ್ಟ ಹೊರಿಸಂಗಲ್ರಿ. ಮತ್ತು ಕಬ್ಬು ಹಾಕಿದ್ರೆ ಅಷ್ಟೆಲ್ಲ ಮಾಡಿ ನಮ್ಗೆ ಕಬ್ಬು ಹುಟ್ಟಿ ಹಿಡಿಬೇಕಾದ್ರೆ ನಾವು ಕಬ್ಬು ತುದಿಮಟ್ಟ ಸುಲಿತೀವ್ರಿ ಸರ್. ಇದ್ರೊಳಗೆ ಯಾವಾಗ್ರಿ ನಾವು ಮಾರ್ಚಿನಾಗ್ರಿ, ಮಾರ್ಚ್ದಿಂದ ಕಬ್ಬು ಸ್ಲೈಸಲ್ ಮಾಡ್ತೀವಿ. ಇಷ್ಟು ತಿಳ್ಕೊಂತೀರಿ. ಒಂದು ನಾವು ಇದ್ರಾಗ ಜೂನ್ದಾಗ ಬಂದ ತುದಿ ಮಠ ಹಸಿರು ಗರಿ ಮಠ ಎಲ್ಲ ಸುಲಿ ತೊಗೋತೀವ್ರಿ. ತುಳು ತಳಗ ಹೋಗ್ಬಿಡ್ತೀವಿ ಗರಿ ಎಲ್ಲ ರೀ. ಅಂದ್ರೆ ಕಬ್ಬು ಗಾಳಿ ಆಡ್ರಿ, ಅದು ನಾವು ಸುಲಿದಿದ್ರೆ ಉದಿ ಎಲ್ಲ ಕೊಳತು ಗೊಬ್ಬರ ಆಗ್ತಿತ್ತು, ನಮ್ಗೆ ಅದು ಕಸು ಕೊಡ್ತಿತ್ತು ಸರ್. ಸುಡಲ್ಲ ಸುಡಂಗಿಲ್ಲ ಸರ್. ಅವನ ಈಗಾದ್ರೂ ತೋಟ ಆದ್ರೂ ನಾವು ಕುಳಿ ಕಾಯ್ಬೇಕಾದ್ರೆ ಸುಡಂಗಿಲ್ಲ ಸರ್. ಅದ್ರ ಮ್ಯಾಗ ಹಂಗ ಕೊಟ್ಟಿಗೆ ಗೊಬ್ಬರ ಹಾರೋದು, ರಸಾಯನ ಗೊಬ್ಬರ ಚಳಿಕೆ ಹೊಡಿದ್ರಿ, ಹಂಗ ನೀರು ಹಾಸಿಬಿಡ್ರಿ. ಮುಂಚೆ ಸುಡ್ತಿದ್ರಿ? ಮುಂಚೆ ಸುಡ್ತಿದ್ರಿ ಸರ್. ಆ ಮುಂಚೆ ಇಷ್ಟು ಟೆಕ್ನಿಕ್ ಹಾಕಲ್ರಿ ಕಬ್ಬಿಗೆ. ಈಗಾಗಲೇ ಈಗ ಹೊರಬರ್ತಾ ನಮ್ಗೆ ಶುಗರ್ ಬಟ್ಟೆ ಆತಲ್ರಿ, ಅವರೆಲ್ಲ ಸಾಹೇಬ್ಗಳು ಹೇಳಕ್ಕಲ್ರಿ, ಸುಡಾಕ್ ಹೋಗ್ಬಿಡ್ರಿ ಅವ್ರಿಗೆ, ಅದ್ರ ಪೊಟ್ಯಾಶ್ ಅಂಶ ಇರ್ತೈತಿ. ಅಂಡರ್ ಟೈಮ್ದ ಅವ್ರದ್ದು ಕೇಳಿ ನಾವೆಲ್ಲ ಈಗ ಸುಡಾತಿಲ್ರಿ. ಹೆಚ್ಚಾಗಿ ಲಾವಣಿ ಮಾಡೋದಾದ್ರೆ ಗಳೆ ನಿಗಳ ಹಾಕ್ಬೇಕಂತ ಕೂತ್ಕೊಡ್ತೀವ್ರಿ, ಇಲ್ಲಾದ್ರೂ ಕುಳಿಯಕಾದ್ರೆ ಒಟ್ಟ ಸುಡಂಗಿಲ್ರಿ. ಹಿಂಗಾಗಿ ಪುಡಿ ಪುಡಿ ಮಾಡ್ತಾರ? ಪುಡಿ ಕಡಿಮ್ರಿ, ಪುಡಿನೂ ಮಾಡಿಸ್ಲಿಲ್ಲ ಅಂದ್ರೆ ಏನಂಗಲ್ರಿ. ಅದು ಪುಡಿ ಮಾಡಿದ್ರಿಗಿಂತ ಪುಡಿ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಹುಲ್ಲು ಹೇಳಂಗಿಲ್ರಿ, ಅದು ಪ್ಯಾಕ್ ಕುಂತ ಬಿಡ್ತೈತ್ರಿ ಸರ್. ಪುಡಿ ಮಾಡಿದ್ರೆ ಏನಾಕಿದ್ರೆ ನಮ್ಮ ಕಡೆ ಗಾಳಿಗೆ ಹಾರಿ ಬಿಡ್ತೈತ್ರಿ, ಬಣಿ ಕುಲ್ಲು ಹಾಕಿದ್ರೆ ಜಾಗ ಜಾಗ ಅಲ್ಲಿ ಹುಲ್ಲು ಹೇಳ್ತೈತ್ರಿ. ಪುಡಿ ಮಾಡೋದ್ಲೇ ಇದ್ರೆ ಹುಲ್ಲು ಹೇಳಂಗಿಲ್ರಿ, ಏನು ಬರ್ಕೊಂಡ್ರಿ. ನೀರು ಬಿಟ್ಟಾಗ ಅದಕ್ಕೆ ಒಂದು ಎಕರೆಗೆ ಒಂದು 2 ಸಲ ಎಕರೆಗೆ 1 ಚೀಲ ಹಿಂಗೆ ಏರಿಯಾ ಚಿಂಪಡಿಸ್ಬಿಡ್ತೀವ್ರಿ. ಅದು ಕುಡಿ ಕೊಳತ ಹೋಗ್ಬಿಡ್ತೀವ್ರಿ ಗೊಬ್ಬರ. ಮಾರ್ಚ್ ಮಠ ರೌದಿನ ಇರಂಗಿಲ್ರಿ, ಅದು ತಪ್ಪಲಾನ ಇರಂಗಿಲ್ರಿ. ಮಾರ್ಚ್ ಮಠ ಕೊಳತ ಹೋಗ್ಬಿಡ್ತೀವ್ರಿ ಸರ್. ಈ ತರ ಮಾಡಿ ನಾವು 50 ಟನ್ ತೆಗಿತೀವಿ ಸರ್. ಅಂದ್ರೆ ನಾವು ರೌದಿ ಹಾಕಿರ್ತೀವಲ್ಲ, ರೌದಿಗೆ ಯೂರಿಯಾ ಸಿಂಪಡಣೆ? ಹಾ, ಯೂರಿಯಾ ಸಿಂಪಡಣೆ ಮಾಡ್ತೀವ್ರಿ ಸರ್. ಎಕರೆಗೆ 1 ಚೀಲ ಹೊಡ್ತೀವ್ರಿ ಸರ್. ಈಗ ಮುರಿದಿದ್ದಕ್ಕೆ ಹೊಡೆದೇವ್ ನೋಡ್ರಿ ಸರ್. ಈ ಮಳೆ ಒಳಗೆ ಇಂಥ ಹೊಡೆದೇವ್ ನೋಡ್ರಿ. ಈ ಗೊಬ್ಬರ ಮಳೆ ಆದ್ರೆ ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲರಿ, ಹೊಡಿತೀವ್ರಿ. ಮತ್ತೆ ಮಳೆ ಆಗಿಲ್ಲ ಅಂದ್ರೆ ಗೊಬ್ಬರ ಚಿಂಪಡಿಸ್ರಿ, ನಾವು ಪಿಂಕ್ಲರ್ ಹಚ್ತೀವ್ರಿ. ಒಂದ್ 2 ಸರಿ ಪಿಂಕ್ಲರ್ ಹಚ್ತೀವಿ ಸರ್. ಆ ಗೊಬ್ಬರ ಎಲ್ಲ ಕೆಳಗೆ ಕುಂತ ರೌದಿನೂ ಕುಂದ್ರವಂಗ. ಹಿಂಗಾಗಿ ಕಳೆದ ಖರ್ಚುನು ಕಡಿಮ್ರಿ, ಇಳುವರಿ ಮಾಡ್ರಿ ಕಬ್ಬು. ಮತ್ತೆ ನೀರು ಎಷ್ಟು ಕೊಡ್ತೀರಿ? ನೀರ ನೋಡ್ರಿ ಸರ್, ನಾವು ನಮ್ಗೆ ನೀರಿಂದ ಅನುಕೂಲ ಆಗೈತ್ರಿ. ಈಗ ಒಂದು 10 ಸಲ ತೋರಿಸ್ತೇವ್ರಿ, ಈಗ 15 ದಿನಕ್ಕೊಮ್ಮೆ ನೀರು ಬಿಡ್ತಾರೆ ಕಂಪಲ್ಸರಿ. ಬೇಸಿಗೆ ಒಂದು ಹೋದ 11 ಸಲ ಕೊಟ್ಟಿನ್ರಿ. 3 ಎಕರೆ 160 ಟನ್ ಕಬ್ಬು ಐತೆ ನೋಡ್ರಿ ಸರ್, 3 ಎಕರೆ ನೀರಿಗೆ. ಅದಕ್ಕೆ ನೀರು ಕೊಡ್ಬೇಕು ಈಗ ಅಂತೇಳಿ ಹೆಂಗ ಅನ್ಸುತ್ತೆ ನೀವು? ಅದನ್ನೆಲ್ಲ ಒಣಗ್ತೈತಲ್ರಿ ಸರ್, ಅದು ನೆಲ ಸ್ವಲ್ಪ ಅಡಿಕೆ ಬಂತ್ರಿ ಹಿಂಗ ಬಿಡಕ್ ಬಿಡ್ತಾರೆ ಸ್ವಲ್ಪ ಸ್ವಲ್ಪ ಎಲ್ಲಾರು ಮುಲಿ ಉಳ್ಳ ಹುಂದಿ ಉಳಿಕ ತಮ್ಮ ಮೂರು ಸೈಡ್ ಇದ್ದಲ್ಲಿ ಹಿಂಗ್ ಬಿರುಕು ಬಿಡಕತ್ತಂದ್ರೆ ಅದಕ್ಕೆ ನಾವು ನೀರು ಬಂತು ಪಾಯ್ದು ನೀರು ಕೊಡ್ಬೇಕಂತ ಕರೆಕ್ಟ್ ಆದ್ ನಿಂತಂಗ್ ಮತ್ತೆ ನೀರು ಕೊಡ್ತೀವಿ. ತಿಂಗಳಾದ್ರೆ ಹತ್ಬಹುದು ಇಲ್ಲ ಹೈ ನೀರು ಒಳಗೆಲ್ಲ ಅಡ್ಡಾಡ್ಲಿಕ್ಕೆ ನಿಮಗೆ ಜಾಗ ಸಿಗುತ್ತೆ? ಸಿಗ್ತೈತೆ ಸರ್, ಸಿಗ್ತೈತೆ. ಅಗ್ದಿ ಕುಳ್ಳಾಡ್ತೈತಲ್ರಿ, ಬಹಳ ಉದ್ದ ಕಬ್ಬು ಬಂದ್ರೆ ನಾವು ಅಡ್ಡಾಡಂಗಿಲ್ಲ ಅಂತ ಹಚ್ಚಿವ್ರಿ. ಹಿಂಗಾಗೆ ನಾವು ಕೃಷಿ ಒಳಗೆ ಸ್ಟ್ಯಾಂಡ್ ಆದ್ರಿ ಸರ್, ನಮಗೆ ಅನುಕೂಲ ಅನಿಸ್ತೀರಿ. ನಾವು ಬೆಳೆ ಬತ್ತಕ್ಕೆ ನಾವು ಹೆಚ್ಚಾಗಿ ಔಷಧಕ್ಕೆ ಸಿಂಪಡಿಸ್ಬಾರ್ದ್ರಿ. ಒಂದು ತರಕಾರಿ ಹಾಕಿ ಒಂದು ಔಷಧ ಹೊಡಂಗಿಲ್ರಿ, ಸಗಣಿ ಗೊಬ್ಬರನ ಹಾಕೋದ್ರಿ, ಮಚ್ಚಿಲ್ ಗೊಬ್ಬರ ಹೆಚ್ಚಿಗೆ ಹಾಕಂಗಿಲ್ರಿ. ಅಂದ್ರೆ ನಮ್ಗೆ ತಿನ್ನಾಕ ನ್ಯಾಚುರಲ್ ಬೆಳಿಬೇಕು ಸರ್. ಜಾಸ್ತಿ ಗೊಬ್ಬರನೂ ಹಾಕ್ಬಾರ್ದು, ಜಾಸ್ತಿ ಗೊಬ್ಬರ ಹಾಕ್ಬಾರ್ದು ಸರ್. ಸಗಣಿ ಗೊಬ್ಬರ ಹಾಕ್ಬೋದ್ರಿ ನಾವು, ಕರೆ ಈ ಗೊಬ್ಬರ ಹಾಕೋಂಗಿಲ್ಲ. ತಿನ್ನೋಕೊಂದು ಕೆಮಿಕಲ್ಸ್ ಔಷಧ ಹೊಡಂಗಿಲ್ರಿ. ಈ ಹಿರಿ ಬೆಳೆ ಹಾಕೇವ್ರಿ, ಈಗ ಅವ್ರಿ ಬೆಳೆ ಬೆಳಿತೀವ್ರಿ ನಾವು. ತಿನ್ನಾಕಿ ಬೆಂಡೆಕಾಯಿ ರೀ, ಗವಾರ್ಕಾಯಿ ಬೆಳಿತೀವ್ರಿ, ಹಾಕೇವ್ ನೋಡ್ರಿ ಹುಟ್ಟವ್ರಿ ಸರ್. ಅಲ್ಸಂದಿ ಇದಕ್ಕೆ ಔಷಧ ಹೊಡಂಗಿಲ್ಲ ನೋಡ್ರಿ ಸರ್ ನಾವು. ಮತ್ತೆ ಅಲ್ಸಂದಿ ಹಾಕ್ಬೇಕಾದ್ರೆ ಸೀಡ್ಸ್ ಬೀಜಾನ ತಂದು ಹಾಕ್ತೀವ್ರಿ. ಈಗೇನು ಇಲ್ಲ ಅಂದ್ರೆ 2 ಕ್ವಿಂಟಲ್ ಔಷಧ ಅಲ್ಸಂದಿ ಸಿಗ್ತೈತೆ ನೋಡ್ರಿ ಸರ್, ಅರ್ಧ ಎಕರೆ. ಮಾರ್ಲಿಕ್ಕೆ ಮನೆಗೆ ನಾವು ಮನೆಗೆ ಏನು ಬಹಳ ಅಂದ್ರೆ ಎಷ್ಟು ಬೇಕಷ್ಟು ಒಪ್ಪಾಡಿಸಿದ್ರೆ ಉಳಿದಿದ್ದು ಮಾರಿಬಿಡಿದ್ರಿ. ಯಾರೋ ಕೇಳ್ತಾರ ಅಜ್ಜಿ ಓದಿಗೆ ತಿನ್ನಕ್ ಕೊಟ್ರಿ, ಯಾರು ಮರ ಕೊಟ್ಟು ಬಿಡ್ಬೋದ್ರಿ. ಮತ್ತೆ ನೀವು ಹಳೆಯ ಪಟ್ಟಣದವ್ರು ಆಗಿದ್ಕೊಂಡು ಇಲ್ಲಿ ಮಾರಾಟಕ್ಕೆ ಎಲ್ಲಿ ಏನೇನು ಸಾಧ್ಯತೆ ಇದೆ? ತರಕಾರಿಗೆ, ಹೂವಿಗೆ, ಹಣ್ಣಿಗೆ ಎಲ್ಲದಕ್ಕೂ ಅವಕಾಶ ಇದೆ. ಐತ್ರಿ ಸರ್, ಅದಕ್ಕೆ ಪ್ಲಾನ್ ಮಾಡ್ಕೊಂಡಿಲ್ಲ ನಾವು ಪ್ಲಾನ್. ಯಾಕಂದ್ರೆ ನಮ್ಗೆ ಮಾಡೋರಿಲ್ಲರಿ ಸರ್ ಮನೆ ಒಳಗೆ. ನಾವು ರೈತಕ್ಕೆ ನಮ್ಮ ಮಕ್ಕಳಿಗೂ ಹೊರಗೆ ಬರಂಗಿಲ್ರಿ, ಯಾರು ಯಾವಾಗೂ ಬರಂಗಿಲ್ರಿ. ಅವ್ ಮಗನ ಸ್ಕೂಲ್ಗೆ ಅವ್ರಿ ಹೇಳ್ರಿ, ನಮ್ಮ ಒಬ್ಬನೇ ಅಲ್ರಿ. ಕಬ್ಬು ಭತ್ತ ಕಂಟ್ರೋಲ್ ಮಾಡ್ಬೇಕಲ್ರಿ, ಹಿಂಗಾಗಿ ಇದಕ್ಕೆ ನಾವು ತರಕಾರಿ ಅದು ತಲೆ ಓಡಿಸಿಲ್ರಿ ಸರ್. ಮಾಡ್ಬೋದ್ರಿ ನೀವು ಹೇಳ್ದಂಗೆ ಹೂವ ಅದು ನೋಡ್ರಿ, ಅದ್ರ ಲಾಭ ಐತ್ರಿ. ಖರೆ ನಾವು ಮಾಡಿಲ್ರಿ ಸರ್. ಈಗ ಭತ್ತದೊಳಗೆ ಅಂತ ಕೆಲಸ ಏನಿರುತ್ತೆ? ಒಂದೆರಡು ಸಲ ಎಡೆ ಹೊಡಿಬಹುದು, ಕಳೆ ತೆಗಿಬಹುದು. ಮುಂದಾದ್ರೂ ಕಬ್ಬಿನಲ್ಲಿ ಏನ್ ಕೆಲಸ ಇರ್ತದೆ ಬಹಳ? ಇಲ್ರಿ ಸರ್, ಮಳೆಗಾಲದಾಗ ಅದನ್ನ ನಿಂದಿರಿಸ್ಬೇಕ್ರಿ, ಬೀಳ್ತಿರ್ತಲ್ರಿ, ಕಳೆ ತೆಗಿಬೇಕು. ಸರಿ, ಮಳೆಗಾಲದಾಗ ಒಂದು ವರ್ಷದ ಬೆಳೆ ಅದು? ವರ್ಷದ ಬೆಳೆ ರೀ ಸರ್. ನಾವು ಕಡದೇವ್ರಿ ಕಬ್ಬು, ಕಡದಾಗಿಂದ ನಾವು ಕೆಲಸ ಚಾಲೂ ಮಾಡಿದ್ರ ಹಮೇಶ ಅದ ಒಂದು 3 ತಿಂಗಳು ಅಷ್ಟೇ ಕುಳ್ಳಾಡ್ತಾರೆ ನೋಡ್ರಿ ಸರ್ ನಾವು. ಅವಾಗಿನ ಮಟ್ಟ ಅದ್ರ ಕೆಲಸ ಮಾಡೋದು ಬೇಸಿಗೆಲ್ಲ ನೀರು ಬಿಡೋದ ಮಾಡಿದ್ರೆ, ಮಳೆಗಾಲ ಎಲ್ಲ ಕಳೆ ತೆಗೆಯೋದು, ಆಮೂಲ್ಯಾಗ ಅಲ್ಲಿ ಬೀಳಾಕತ್ತಪ್ಪ ಇಲ್ಲಿ ಕಣ್ಣು ನಿಂದಿಸು, ಆದ ಮಾಡು, ಸ್ವಚ್ಛ ಮಾಡು, ರೌಂಡ್ ಸ್ವಚ್ಛ ಇಡು, ಇದ ಕೆಲಸ. ಕಬ್ಬು ದೊಡ್ಡದಾದ ಮೇಲೆ ಕಳೆ ಬರುತ್ತೆ? ಬರ್ತಿದ್ರು ಸರ್, ಬರ್ತಾವ್ರಿ. ಎಂತ ಕಳೆ ಬರುತ್ತೆ? ಇದು ಹುಲ್ಲು ತಪ್ಪಲ್ಕ ಸರಿ ಬಂದ ಕಿತ್ತ ತೆಗಿಬೇಕ್ರಿ. ಔಷಧ ಹೊಡೆದ್ರೆ ಹೋಗ್ತೈತ್ರಿ, ಕರೆಕ್ಟ್ ಭೂಮಿ ಹಾಳಾಕಂತ ಔಷಧ ಹೊಡಂಗಿಲ್ಲ ನಾವು. ಬರ ಕಿತ್ತ ತೆಗಿತಾರೆ ಹೆಚ್ಚಾಗಿ. ಔಷಧ ಯಾವಾಗ ಹೊಡಿತಾವ್ರ ಸೈಡ್ದು ಬದುವುದು ಇರ್ತಾವಲ್ರಿ, ಅಂತಲ್ಲ ಎಷ್ಟು ಔಷಧ ಬರ್ತೈತೆ ಪೀಕ್ನಾಗ ಔಷಧ ಹೊಡಂಗ್ರಿ. ಅದಕ್ಕೆ ಆಳು ಭಾಳ ಬೇಕಾಗುತ್ತೆ? ಬೇಕಾಗಿರ್ತಾರೆ ಸರ್. ಅದಕ್ಕೇನು ಆಳು ಬೇಕ ಭಾಳ ಅಂದ್ರೆ ಎಕರೆಗೆ ಒಂದು 10-15 ಮಂದಿ ಹಿಡಿಬೋದು ನಮ್ಮ ಭಾಳ. 15 ಮಂದಿ ತೆಗಿಬೋದು ಆಗ್ರಿ ತಿಂಗಳದಾಗ ಒಂದು ಸರಿ 2 ಸರಿ ತೆಗಿತಾರೆ ಸರ್. ಕಬ್ಬು ಮತ್ತೆ ದನಕರುಗಳನ್ನ ಕಟ್ಟಿದ್ರಿ? ಹಾಂ ರೀ ಸರ್, ದನ ಕಟ್ಟೇವ್ರಿ. ಅವಕ್ಕೆ ಒಂದು ಮಷಿನ್ ಸಾಕೇನ್ರಿ, ಸೊ ಒಂದು ಸ್ವಲ್ಪ ಹುಲ್ಲು ಹಚ್ಚೇವ್ರಿ. ನಮ್ಗೆ ತಿನ್ನಾಕಬೇಕಂತೇಳಿ ಎಲ್ಲ ವ್ಯವಸ್ಥೆ ಮಾಡಿರ್ಬೇಕು ಉದ್ದೇಶ. ಅಂದ್ರೆ ಹಾಲು ಮನೆಗೆ ಅಷ್ಟೇನ? ಮನೆಗೆ ಅಷ್ಟೇ ರೀ. ಮತ್ತೆ ಹೆಚ್ಚಿಗೆ ಹಾಕವ್ರಿ ಹಾಲಾದ್ರೂ ಕೊಡ್ತೇವ್ರಿ ಮಾರಾಕ. ಹೌದು ಸರ್. ಎಷ್ಟು? ಏನು ಒಂದು 4-5 ಲೀಟರ್ ಕೊಡ್ತೇವ್ರಿ ದಿನಕ್ಕೆ. 4-5 ಲೀಟರ್ ಹೋಗ್ಕವ್ರಿ ಹಾಲು ತಿಂದು ಉಂಡಿಕ್ಯಾರ ಒಂದು 2 ಲೀಟರ್ ತಿನ್ಬೇಕಾರೆ ರಗಡ್ರಿ ನಮ್ಮ ಮನೆಯೊಳಗೆ. ಮಂದಿನೂ ಭಾಳ ಕಡಿಮೆ ರೀ, 4-5 ಮಂದಿ ಇರ್ಬ್ರಿ, ನಾವು 4 ಮಂದಿ ಹಾಕೇವು. ಅಷ್ಟು ಇಟ್ಕೊಂಡು ಉಳಿದಿದ್ದೆಲ್ಲ ಕೊಡ್ತೀವ್ರಿ, ಹಾಲು ಮಾರ್ತಿರಿ ಸರ್. ಅದ್ರದ್ದು ಒಂದು ಸ್ವಲ್ಪ 4 ಕಾಸು ಬರುತ್ತೆ ನಿಮಗೆ? ಹಾಂ ಬರ್ತೀವ್ರಿ ಸರ್. ಅದ್ರದ್ದು ಒಂದು ವಾರ ದಿನ ಒಂದು 200-300 ರೂಪಾಯಿ ಮಾಡ್ತೈತ್ರಿ ಹಾಲು. 200-300 ರೂಪಾಯಿ ಕಾಸು ಕೊಡ್ತೈತ್ರಿ ಸ್ವಲ್ಪ. ನಾವು ತಿಂದು ಉಂಡು ಮಾರ್ತೀವ್ರಿ ಹಾಲಿಗೆ. ಅವ್ರು ತಿಂಗಳಿಗೆ ಕೊಡ್ತಾರೋ ಅಥವಾ ವಾರಕ್ಕೆ ಒಂದ್ಸಲ ಕೊಡೋದು? ಕೊಡ್ತಾರ್ರಿ, ವಾರಕ್ಕೆ ಕೊಡೋರು ಕೊಡ್ತಾರ್ರಿ, ತಿಂಗಳಿಗೂ ಕೊಡ್ತಾರ್ರಿ. ಆಫೀಸರ್ ಮಂದಿ ಇದ್ದವರು ತಿಂಗಳಿಗೊಮ್ಮೆ ಕೊಡ್ತಾರ್ರಿ ಅವ್ರ ಪಗಾರ ಆದಾಗ. ಈ ಮನೆಮಾರಿಗೆ ಏನು ಇರ್ತಾರಲ್ರಿ ನಮ್ದು ದಂಧೆ ಮಾಡೋರ್ರಿ, ವಾರಕ್ಕೊಮ್ಮೆ ಕೊಡ್ತಾರ್ರಿ ಪಗಾರ. ಮನೆ ಮನೆಗೆ ಹೋಗಿ ಕೊಟ್ಟು ಬರ್ತೀರಿ? ಮನೆ ಮನೆಗೆ ಕೊಡ್ತೀವಿ, ನಾವು ಕೊಡ್ತೀವಿ ಸರ್. ಲೀಟರ್ ಕ್ಯಾನ್ ಹಾಕಿರಿ ಕೊಡ್ತಾರ್ರಿ. ಅಂದ್ರೆ ಒಂದ್ ಸ್ವಲ್ಪ ರೇಟ್ ಜಾಸ್ತಿ ಇಟ್ಟ ಮಾಡ್ತೀವಿ. ನಾವು ರೇಟ್ ಏನ 45 ರೂಪಾಯಿ ಕೊಡ್ತೀವಿ ಲೀಟರ್, 45 ರೂಪಾಯಿ. ಎಮ್ಮೆ ಹಾಲು ಒಂದು ಹಿಂಡಿರ ಒಂದು ಹನಿ ನೀರು ಹಾಕಂಗಿಲ್ರಿ, ತೋರ್ಸಂಗನ ಇಲ್ರಿ ಅದಕ್ಕೆ. ಅದು ಹಿಂಡಿದ ನ್ಯಾಚುರಲ್ ಎಲ್ಲ ಕೊಡ್ತಾರೆ ಅಂದ್ರೆ ಅವ್ರ ಮಕ್ಕಳಿಗೆ ಕೊಡಿಸ್ತಾರ್ರಿ. ಹಿಂಗಾಗಿ ನಾವು ಅವ್ರಿಗೆ ಏನು ತಿನ್ನಿ ಕೊಡ್ಸಂಗಿಲ್ರಿ ನೀರಿಗೆ ಒಟ್ಟಾಕಂಗಿಲ್ರಿ. ಆಕಳ ಹಾಲು ಬೇರೆ, ಎಮ್ಮೆ ಹಾಲು ಬೇರೆ? ಎಮ್ಮೆ ಹಾಲು ಬೇರೆ ರೀ. ಹಂಗೆ ಮಾಡ್ತೀರಿ? ಎಮ್ಮೆ ಹಾಲು ಇದ್ರೆ 45 ಕೊಡ್ತೀವ್ರಿ, ಆಕಳ ಹಾಲು ಇದ್ರೆ 30 ರೂಪಾಯಿ ಲೀಟರ್ ಕೊಡ್ತಾರೆ. ಅಂದ್ರೆ ಸ್ವಲ್ಪ ತಿಳಿ ಬರ್ತಾವಲ್ರಿ ಆಕಳ ಹಾಲು, ಸ್ವಲ್ಪ ಕೆಲವು ಮಂದಿ ತಿಳಿ ಬರ್ತಾವ ಅಂತಾರೆ, ಅವಾಗ 30 ರೂಪಾಯಿ ಲೀಟರ್ ಕೊಡ್ತಾರೆ ಆಕಳ ಹಾಲು. ಎಮ್ಮೆ ಹಾಲು ದಪ್ಪ ಇರ್ತಾರೆ? ದಪ್ಪ ಬರ್ತಾವ್ರಿ. ಮತ್ತೆ ಟೇಸ್ಟ್ ಅಂತೇಳಿ ಕೆಲವು ಮಂದಿ ಎಮ್ಮೆ ಹಾಲು ಅಂತಾರೆ, ಅವ್ರಿಗೆ 45 ರೂಪಾಯಿ ಕೊಡ್ತಾರೆ. ನೀವು ತಿಂದು ನೋಡಿದಾಗ ಯಾವ್ದು ರುಚಿ? ನಮಗೆ ತಿಂದು ನೋಡಿದ್ರೆ ನಂಬರ್ ಒಂದ್ ರೀ, ನಮ್ಮ ಹೆಳತಿಗೆ ತಿನ್ಬೇಕ್ರಿ ನಾವು ಸರ್. ಜವಾರಿ ಆಕಳ ಹಾಲ್ರಿ, ಜವಾರಿ ಆಕಳ ಹಾಲು ತಿನ್ನೋದು ಸಲುವಾಗಿ ನಾವು ಒಂದು ಜವಾರಿ ಆಕಳ ಕಟ್ಟಿರೋದ್ರಾಗ ಹಾಲು ತಿಂತೀವ್ರಿ ನಾವು. ಅದು ಹಾಲು ಯಾವಾಗ್ಲೂ ಕೊಡುತ್ತಾ? ಯಾವಾಗ ಕೊಡ್ತಿದ್ವಿ, ಒಂದ್ ವರ್ಷ ಹಿಡ್ತಿದ್ರಿ ಸರ್. ಒಮ್ಮೆ ಇದಂದ್ರೆ ಒಂದ್ ವರ್ಷ ಹಾಲು ಕೊಡ್ತಿದ್ರ ಹಾಗಳ. ಎಷ್ಟು ವರ್ಷಕ್ಕೊಂದು ಕರ ಕೊಡುತ್ತೆ? ಅದು ಎರಡು ವರ್ಷಕ್ಕೊಮ್ಮೆ ಕರ ಕೊಡ್ತಿದ್ರು. ಈಗ ಬಂದ್ ಮಾಡೋದು ಒಂದ್ ಎರಡ್ ಮೂರ್ ತಿಂಗಳ ಐತಿ ಅಂದ್ರೆ ಕಟ್ತಿತ್ತರ. ಕಟ್ಟಿಗಾರ ಒಂದ್ ಮೂರ್ ನಾಲ್ಕೈದು ತಿಂಗಳು ಹಿಡಿದ ಮತ್ತೆ ಇತ್ತಿದ್ರು. ಎರಡು ವರ್ಷಕ್ಕೊಮ್ಮೆ ಇತ್ತಿದ್ರು ಆಕಳ. ಹೆಚ್ಚಾಗಿ ಜವಾರಿ ಆಕಳ ಹಾಲು ಮಾತ್ರ ತಿಂತಾರೆ. ಎಮ್ಮೆ ಹಾಲು ತಿನ್ನೋದ್ರು ಕಡಿಮೆ ರೀ, ಜವಾರಿ ಆಕಳ ಹಾಲು ತಿಂತಾರೆ. ಎಮ್ಮೆ ಹಾಲು ಅಂದ್ರೆ ಮಾಡಿಬಿಡ್ತಾರೆ. ಅವನು ಎಮ್ಮೆ ಹಾಲು ಬಹಳ ಇಷ್ಟಪಡೋದು ಯಾಕಂತೇಳಿದ್ರೆ ಅದ್ರಾಗ ಜಿಡ್ಡಿನ ಅಂಶ ಜಾಸ್ತಿ ಇರುತ್ತೆ. ಹಾ, ಜಿಡ್ಡು ಇರ್ತೈತ್ರಿ ಸರ. ಮತ್ತೆ ಎಮ್ಮೆ ಹಾಲು ನಮ್ಗೆ ತಲೆಗೆ ಮೈಂಡ್ ಕಲೆ ಹುಡುಗರಿಗೆ ಚಲೋ ಅಲ್ರಿ, ಡಿಮ್ ರೀ. ಯಾರು ಹೇಳಿದ್ರಿ? ಇಲ್ಲ ಅಲ್ರಿ ಸರ್, ಇಡೀ ಪ್ರಪಂಚದೊಳಗ ಅದು ನಮ್ಮ ದೇಶದೊಳಗ ಎಮ್ಮೆ ಹಾಲು ಶೇಕಡ 40% ಎಮ್ಮೆ ಹಾಲು ಬರ್ತಾ ಇರೋದು. ಹೌದು, ಆಕಳ ಹಾಲು ಕಡಿಮೆ ಕಡಿದಿದ್ದು, ಕುರಿ ಆಡು ಇಂತ ಹಾಲು ಇವೆಲ್ಲ ಸೇರಿ. ಹಂಗ ನೋಡಿದ್ರೆ ಆಕಳಕ್ಕಿಂತ ಎಮ್ಮೆ ಪ್ರಾಶಸ್ತ್ಯ ಜಾಸ್ತಿ ಇದೆ ನಮ್ಮಲ್ಲಿ. ಹೌದು, ಯಾಕೆ ಬೇಡಿಕೆ ಇದೆ ಅದಕ್ಕೆ? ಜಿಡ್ಡಿನ ಅಂಶ ಜಾಸ್ತಿ ಇದೆ ಅಂದ್ರೆ ಶಕ್ತಿ ಜಾಸ್ತಿ. ಹಾ, ಶಕ್ತಿ ಜಾಸ್ತಿ ಇರ ಅದಕ್ಕೆ ತಲೆ ಮೈಂಡ್ ಅದು ಚಾರ್ ಬಂದ್ರೆ ಆಕಳ. ಹಂಗೇನಿಲ್ಲ, ಹಂಗಾದ್ರ ಅದ್ರೊಳಗ ಎಮ್ಮೆ ಹಾಲಿನೊಳಗ ನೀರ್ ಹಾಕಿದ್ರೆ ಅದು ತೆಳಗಾಗಿಬಿಡುತ್ತಲ್ಲ. ತೆಳಗಾಕಿದ್ರಿ, ಆದ್ರೂ ನಾವು ಅದಕ್ಕೆ ಅಷ್ಟು ಮಾಡಂಗಿಲ್ಲ. ಆ ರೀತಿ ಭಾವನೆ ಬೆಳೆಸ್ಕೊಂಡಿವಿ. ಈಗ ನೋಡ್ರಿ, ನೀವು ಸಣ್ಣವರಿದ್ದವು ಕೃಷಿ ನೋಡಿದಿರಿ, ನೀವು ಅಪ್ಪರಿಷ್ಟು ಭೂಮಿ ಇದ್ರು ಕೂಡ ಬೆಳತಂದಲ್ಲೇ ಬದುಕ್ತಾ ಅಷ್ಟೇ ಭೂಮಿ ಇಟ್ಕೊಂಡು ನೀವು ಶ್ರೀಮಂತರಾಗಿದ್ದೀರಿ. ಹೌದ್ರಿ ಸರ್. ಕಾರಣ ಏನು ಅಂದ್ರೆ ನಾವು ಇಂಪ್ರೂವ್ಲೇ ಬೆಳೆಸಾಕ್ತಿವ್ರಿ. ಮಳಿನೂ ಕಡಿಮೆ ರೀ ಈಗ ಮೊದಲಿಗಿಂತ. ಮೊದಲು ಮಳಿ ಬಹಳ ಆಗಾಳತ್ತಿದ್ರೆ ಈಗ ಒಂದು ಸುಮಾರು ಒಂದ್ 40 ವರ್ಷ ಆಯ್ತಲ್ರಿ ಮಳಿ ಕಡಿಮೆ ರೀ. ಅದ್ರಾಗ ನಾವು ಏನ್ ಮಾಡಕತ್ತಿರಿ, ಕಬ್ಬು ಗಿಬ್ಬು ಹಾಕಾಕತ್ತಿವಲ್ರಿ, ಅವಾಗ ನಾವು ಅಗ್ದಿ ಮನಸ್ಸು ಕೊಟ್ಟು ಇಂಪ್ರೂವ್ಲೇ ದುಡಿಯಾಕತ್ತಿವಲ್ರಿ. ನೋಡಿದ್ ಇಂಪ್ರೂವ್ ಇದಾದಿವ್ರಿ ನಾವು. ಮತ್ತೆ ಒಬ್ಬೊಬ್ಬರು ಮಾಡಾಕನು ಹೋದ್ರಿ 5 ಮಂದಿ ಅಂತವ್ರಿ ನಾವು. ನಮ್ಮ ಅಪ್ಪಾರ ಒಬ್ಬರ ನಾವು 5 ಮಂದಿ ಅಂತವ್ರಿ. ಅದ್ ತಂಗಿಯರ 4 ಮಂದಿ, 9 ಮಂದಿ ಹೊಟ್ಟೆ ತುಂಬಿಸ್ತೀರಿ. ಈಗ ನಾವು 5 ಮಂದಿ ದುಡಿಯಾಕತ್ತೀವಿ, ನಾವು ಅಗ್ದಿ ಇಂಪ್ರೂವ್ ಮಾಡ್ಬೇಕಲ್ರಿ ಸರ್. ಅದನ್ನ ಬಿಟ್ಟು ಮೊದಲಿನ ಬಿಟ್ಟು ಒಂದು 25 ಎಕರೆ ಜಮೀನು ಖರೀದಿ ಮಾಡಿದ್ವಿ. ಇದೆಲ್ಲ ಖರೀದಿ ಮಾಡಿದ್ ಜಮೀನ್ರಿ ನಾವು. ನೀವು ಮಾಡಿದ್ದು? ನಾವು ಸ್ವಂತ ಮಾಡಿದ್ರಿ ಅಂತವ್ರು ಕೊಡ್ರಿ. ನಮ್ಮ ಅಪ್ಪ ಇದಾದ್ಮೇಲೆ 25 ಎಕರೆ ಹೊಲ ಖರೀದಿ ಮಾಡಿದ್ವಿ ನಾವು. ಸ್ವಂತ ದುಡ್ದ್ರಿ ಅವ್ರ ಮೊದಲಿನ ಬಿಟ್ಟು. ಹಿಂಗಾಗಿ ಮಾಡ್ಕೊಂತ ಮಾಡ್ಕೊಂತ ಇಂಪ್ರೂವ್ ಮಾಡಿದ್ವಿ ಸರ್. ಅಂದ್ರೆ ಕೃಷಿಯೊಳಗ ಹೊಸ ಹೊಸ ತಳಿಗಳು ಬಂದು, ಯಾವ ಮಾಡ್ತೀವಿ, ಸಂಶೋಧನೆಗಳು ಬಂದು, ಅನೇಕ ರೀತಿಯ ಬೀಜಗಳು ಬಂದು, ಹೊಸ ಹೊಸ ಬೀಜ. ಮತ್ತಂದ್ರೆ ಸರ್, ನಮಗ್ ತಿಳಿದ ಮಟ್ಟಿಗ್ರಿ, ಕಬ್ಬು ಹಾಕಬೇಕಾದ್ರ ಇಲ್ಲಿದ ಕಬ್ಬು ಕಿತ್ತು ಇಲ್ಲೇ ಹಾಕಂಗಿಲ್ರಿ ನಾವು. ಇಲ್ಲಿ ಕಬ್ಬು ಇದ್ರೆ ನಾವು ತೆಗೆದ್ರ ಆಗ ಬೇರೆ ಮನೆಗಿಂತ ತಂದು ಇಲ್ಲಿ ಕಬ್ಬು ಹಾಕ್ತಾರೆ. ಇಲ್ಲಿದ ಕಬ್ಬು ಹಾಕಿದ್ರೆ ಇಲ್ಲೇ ಇಳುವರಿ ಬರಂಗಿಲ್ರಿ ನಾವು. ಈ ಮಣ್ಣಾಗಿಂದ ಇದ ಮಣ್ಣಾಗ ಇಳುವರಿ ಬರಂಗಿಲ್ರಿ ನಾವು. ನಮಗೆ ಅನಿಸಿದ ಮಟ್ಟಿಗೆ ನಾವು ಮಾಡಾಕತ್ತಿ ಹಿಂಗೆ ಒಂದು ಸುಮಾರು ಒಂದು 10 ವರ್ಷ ಆತ್ರಿ. ಇಲ್ಲಿ ಲವಣಿ ಮಾಡೋದೈತಂದ್ರೆ ಅಲ್ಲಿ ಕಬ್ಬು ಬಿಟ್ಟೇನ್ರಿ ಒಂದು ಬ್ಯಾಗ್ ಹೊಲ್ದಾಗ. ಆ ಹೊಲ್ದಾಗಿಂತಂದು ಇಲ್ಲಿ ಹಾಕೋದ್ರಿ. ಭತ್ತ ಹಾಕಬೇಕಾದ್ರೂ ನಮ್ದೊಂದು ಚಳಿ ರೀ. ಈ ವರ್ಷ ಹಾಕಿದ್ದೀವ್ರಿ ಭತ್ತ, ನಿಮ್ದು ಕೃಷಿ ಒಳಗಿಂದ ತಂದು ನಾವು ಅದು ಬೀಜ ನಾಟಿ ಹಾಕ್ತೀವ್ರಿ ನಾಟಿ. ಮುಂದಿನ ಸಲ ಭತ್ತ ಹಾಕಂಗಿಲ್ರಿ ನಾ, ಮತ್ತು ನಾಟಿದ ಭತ್ತ ಅಂದ ಹಾಕ್ತಾರೆ. ಅಂದಾಗ ನಮ್ಗೆ ಇಳುವರಿ ಕೊಡ್ತೈತ್ರಿ ಸರ್. ಇಷ್ಟು ಸಗಣಿ ಅವನ್ನೆಲ್ಲಾನು ಹೊಲಕ್ಕೆ ಉಪಯೋಗಿಸೋದು? ಹೊಲಕ್ಕೆ ಹಾಕ್ತಾರೆ ಸರ್. ಯಾವ್ದು ಹೇಳ್ತೇವಲ್ರಿ, ಎಕರೆಗ 4-5 ಟ್ರ್ಯಾಕ್ಟರ್ ಗೊಬ್ಬರ ಹಾಕ್ತಾರೆ ನಾವು. ಅದು ನಿಮ್ಮ ಮನೆಯಲ್ಲಿ ಉತ್ಪಾದನೆ? ಕೊಂಡು ತರ್ತಾರೆ ಸರ್. 4,000 ಕೊಟ್ಟು ಒಂದೊಂದು ಟ್ರ್ಯಾಕ್ಟರ್ ಗೊಬ್ಬರ ತರ್ತಾರೆ ಸರ್. ಗೊಬ್ಬರ ತಂದು ಪ್ರತಿ ವರ್ಷ ಹಾಕ್ಲೇಬೇಕು? ಪ್ರತಿ ವರ್ಷ ಹಾಕ್ತಾರೆ ಗೊಬ್ಬರ. ಹಾಕೇನೆ ಎಲ್ಲ ಪಲ್ಟಿ ಬಿಡ್ತಿರೋ ಎಲ್ಲಾದ್ರು ಹಾಕೇ ಕಬ್ಬಾಕ್ತಿವ್ರಿ. ಭತ್ತದ ಒಳಗೆ ಏನಾಕೈತ್ರಿ, 1 ಎಕರೆಗೆ 1-2 ಟ್ರ್ಯಾಕ್ಟರ್ ಹಾಕಿರೋ ಭತ್ತ ಬಿದ್ದು ಬಿದ್ದು ಬಿಡ್ತಿತ್ತು ಬಿಡ್ರಿ. ನಾವು ಚೀಲದ ಗೊಬ್ಬರ ರಾಸಾಯನಿಕ ಬೇಡ ಬೇಡ ಮತ್ತೆ ಹೆಚ್ಚಾಗಿ ಈ ಕಬ್ಬಿ ಗೊಬ್ಬರ ಬಾಳ್ಬೇಕ್ರಿ, ತಕತ್ ಬಾಳ್ಬೇಕ್ರಿ. ಅಂದಾಗ ನಮಗೆ 50 ಟನ್ ಸಿಗ್ತದ್ರಿ ಸರ್. ಆದ್ರೆ 80-100 ಟನ್ ಬೆಳೆಯವರು ಇದಾರೆ. ಅದಾರ್ರಿ ಸರ್, ನಮ್ಮ ಇಲ್ಲಿ ನಮ್ಮ ಏರಿಯಾದಾಗ ಬರಂಗಿಲ್ಲ ಸರ್. 55-60 ಟನ್ ಮಾಡ್ರಿ. ನಾವು 60 ಟನ್ ಮರ ತೆಗೆದ್ರಲ್ಲ ಅವ್ನಿ ಮಾಡಿದ ವರ್ಷ ಕರೆ ಅದ್ರ ಮ್ಯಾಗ ಬೆಳೆಯಕಾಂಗಿಲ್ಲ ರೀ. ನಾವು ಭಾಳ ರಗಡ ಮಿನತ್ ಮಾಡಿದ್ರಿ, ಅದ್ರ ಮ್ಯಾಗ ನಮ್ಗೆ ಕಬ್ಬು ಹೊಂಡಂಗಿಲ್ಲ ನಮ್ಮ ಏರಿಯಾದಾಗ. ನೀವು ಹೇಳೋದ್ರೆ 80-90 ಟನ್ ಆ ಕಡೆ ಇದು ಜಮಖಂಡಿ ಅತನಿ ಸೈಡ್ ಬೆಳಿತಾರೆ ಸರ್. ಗೋಕಾಕ ಕಾಕ ಕಡೆ ಬೆಳಿತಾರೆ. ಯಾಕಂದ್ರೆ ಅವ್ರ ಜಮೀನು ಯಾವ್ದು ಸರ್, ಎರಿ ಭೂಮಿ ಇರೋದು ಕರಿ ನೆಲ. ಕರಿ ನೆಲಕ್ಕೆ ನಮ್ಗಿಂತ ಔಟನ್ ಬರ್ತೈತ್ರಿ. ನಮ್ದು ಇದೆಲ್ಲ ಮಸಾರಿ ನೋಡ್ಕೊಂಬಂದ್ರಿ. ಹೌದ್ರಿ, ಇದೆಲ್ಲ ಘಟ ಬರುವ ಅಡ್ಡಾಡ್ತೀವಲ್ರಿ ನಾವು. ಹೋಗಿರಲ್ಲ, ಮಣಿ ದೇವ್ರಿ ನಮ್ಮ ಅವ್ರ ಅಂತರ ಇಷ್ಟ ಇರ್ತಾರ. ಯಾರು ನಮ್ಗಿಂತ ಅಂತರ ಇರ್ತಾರ ಅವ್ರು? 5-4 ಫುಟ್ 5 ಫುಟ್ ಇರ್ತಾರೆ ಅಂತ ಸರ್ ಅವ್ರು. ಅವ್ರದ್ದು ಒಂದು ಚಾಲಿ ರೀ, ಬಡ್ಡಾಗಿಂದ ಇಷ್ಟು ಒಂದು ಗಂಡು ಬಿಟ್ಟಾಗಿಂದ ಸುಲ್ಕೊಂತಿರ್ತಾರೆ ಸರ್ ಅವ್ರ ಕಬ್ಬು. ನಮ್ಗಿಂತನೂ ಬಹಳ ಇದು ಮಾಡ್ತಾರೆ ಸರ್ ಅವ್ರು. ಅಂತರ ಇಡುದು ಇಳುವರಿ ಜಾಸ್ತಿ ಆಗುತ್ತೆ. ಅಂತರ ಇಡೋದು ಯಾಕಂದ್ರೆ ಸರ್, ಅವ್ರಿಗೆ ನಮಗ ಕಬ್ಬು ಹುಟ್ಟಿಡ್ತೀವಿ ಸರ್, ಅದೇ ನಮ್ಗೆ ಔಟನ್ ಬರೋದ್ರಿ. ನಾವು ಇಲ್ಲಿ ನಮ್ಮ ಕಡೆ ಸ್ವಲ್ಪ ಕೆಲವು ಜನ ಅದಾರ್ರಿ, ಹೋಗ್ತಾರೆ 2-3 ಫುಟ್ ಬಿಡ್ತಾರೆ. 3 ಬಿಡಬಾರ್ದ್ರಿ ಸರ್ ಅಂತರ. ಅಂತರ ನಾವು ಹೆಚ್ಚಿಗೆ ಇಟ್ರೆ ಕಬ್ಬು ಗಾಳಿ ಆಡೋದ್ರೆ ಹುಟ್ಟು ಬರ್ತದೆ. ನೀವು ಬಿಡಿ ಇನ್ನೊಂದ್ಸ ಇನ್ನೊಂದ್ 2-3 ಫೀಟ್. ಈಗ 2.5 ಫುಟ್ ಬಿಟ್ಟಲ್ರಿ, 3.5 ಫುಟ್ ಬಿಟ್ಟಲ್ರಿ. 3.5 ಇಲ್ಲ, 4-5 ಬಿಡ್ಬೋದ್ರಿ, ಬಿಡ್ಬೋದ್ರಿ ಸರ್. ಹಂಗ್ ಬಿಟ್ಟ ಇಲ್ಲಿ ನೋಡ್ರಿ, ಹೋದ್ಸಲ ಈಗ ತಗಂದ್ರಿ, ಈಗ ಒಂದ್ಸಲ ಏನ್ ಮಾಡ್ತಾರ ನಾವು, ಈಗ 2.5 ಫುಟ್ ಹೊಡೆದ ನಾವ್ ಏನ್ ಮಾಡ್ತೀವ್ರಿ, 2 ಮಣಿ ಹಚ್ಚಿ 1 ಮಣಿ ಬಿಡ್ತೀವ್ರಿ, 5 ಫುಟ್ ಗ್ಯಾಪ್ ಸಿಗ್ತೈತ್ರಿ ನಾವು. ಹಂಗ್ ಮಾಡ್ತೀವ್ರಿ ಒಂದ್ ವರ್ಷ. ಮತ್ತೊಂದ್ ವರ್ಷ ಏನಾಕೈತ್ರಿ, 3.5 ಫುಟ್ ಬಿಡ್ತಾರ್ರಿ. 3.5 ಯಾಕೆ ಬಿಡ್ತೇವ ಅಂದ್ರೆ, ರೀ ಹೋಗಿದ ಮಾಗನಾಗನ ಹಚ್ಚಿದ ಮನಿ ಒಳಗ ಮನಿ ಕುಂದರ್ಬಾರ್ದ್ರಿ ನಾವು. ಡಿಫ್ರೆನ್ಸ್ ಬರ್ಬೇಕ್ರಿ ಅದ್ರ. ಒಂದು ಪೀಡ್ ಹಂಗ ತೆಗೆದ್ರ ಒಂದ್ ಪೀಡ್ ಹಿಂಗ್ ತೆಗಿಬೇಕು, ನಮ್ಗೆ ಔಟನ್ ಬರ್ಬೇಕು ಸರ್. ಮತ್ತೆ ಒಂದು ಕಣ್ಣಿನ ಬೀಜವನ್ನ ನಾಟಿ ಮಾಡ್ತಾರ ಆ ಕಡೆ? ಆ ಕಡೆ ಮಾಡ್ತಾರ ಸರ್, ನಾವು ಮಾಡಿಲ್ಲ ಸರ್. ಅಂದ್ರೆ ಅದು ಕೂಡ ಒಂದ್ ತಪ್ಪು. ಒಂದು ಕಣ್ಣಿಂದ ಇನ್ನೊಂದು ಕಣ್ಣಿನ 4 ಫೀಟ್ ಇತ್ತು ಅಂತ ಹೇಳ್ಕೊಂಡು, ಆ ಕಣ್ಣಲ್ಲಿ ಇವು ಜಾಸ್ತಿ ಮರಿ ಜಾಸ್ತಿ ಬರ್ತವು, ಗಾಳಿ ಆಡುತ್ತೆ, ಬಿಸಿಲು ಬೀಳುತ್ತೆ, ದಪ್ಪನ ಗಳ ಬರ್ತವು, ತೂಕ ಬರುತ್ತೆ, ಸಕ್ಕರೆ ಪ್ರಮಾಣ ಜಾಸ್ತಿ ಇರುತ್ತೆ. ಹಂಗಾಗಿ ಅವರು 80 ಟನ್ ಬೆಳೀತಾರೆ, 100 ಟನ್ ಬೆಳೀತಾರೆ ಸರ್. ನಮಗೂ ಬೆಳಕಾಂಗಲ್ರ ಅಂದ್ರೆ ಅವ್ರನ್ನೆಲ್ಲ ಏನಾಗಿತ್ತು ಸರ್, ಒಮ್ಮೆ ನೀರು ಬಿಟ್ರೆ ಒಂದು ತಿಂಗಳ ಸೇರಂಗಲ್ರಿ ಅವ್ರಿಗೆ. ಒಂದೂವರೆ ತಿಂಗಳಿದ್ರು ಅವ್ರಿಗೆ ಕಬ್ಬು ಹಸ ಇರ್ತಾವ್ರಿ. ನಮ್ಮ ಕಬ್ಬು ಹಂಗ್ರಿ ಸರ್, ಸರ್ ಹದಿನೈದು ದಿನ 20 ದಿನ ಹೋತ್ರಿ ಸುಳಿ ಒಣಗಾಕ್ ಶುರು ಮಾಡ್ತಾರೆ. ಅಂದ್ರೆ ನಮ್ದು ಕಸು ಹತ್ತಿರ್ತೈತಲ್ರಿ, ನಮ್ಗೆ ನೀರು ಕಂಪಲ್ಸರಿ 15 ದಿನಕ್ಕೆ ಬಿಡ್ಬೇಕು ನಾವು. ಹಿಂಗಾಗಿ ನಾವು ಹಿಂಗ ಬೆಳೆಸ್ತಾರ್ರಿ, ಗಣಿಕೆ ಹಾಕಿ ತೆಗಿತಾರ್ರಿ. ಹಾಗೆ ಹೋಗಿ ಏನೈತಿ, ನ್ಯಾಚುರಲ್ ಅಂಕಿ ಹಾಕುದ್ರಿ. ಹುಟ್ಟಂದು ಕಬ್ಬು ಲಾವಣಿ ಮಾಡಿದ್ದನ್ನ ಕಬ್ಬು ಹಾಕ್ತಾರೆ, ಲಾವಣಿ ಮಾಡ್ಬೇಕು. ಮುಂದೆ ಏನ್ ಮಾಡ್ಬೇಕು? ಮುಂದೇನ್ರಿ ಈಗ ಇದಲ್ರಿ ರೈತಕ್ಕಿನ ಇದ್ರೊಳಗ ಈ ಸಲ ಈಗ ಒಂದು ಬೇರೆ ಪ್ಲಾನ್ ಹಾಕೇನ್ರಿ. ಈಗ 3-4 ಫುಟ್ ಮನಿ ಬಿಟ್ಟ 1 ಎಕರೆಗ 6 ಟ್ರ್ಯಾಕ್ಟರ್ ಗೊಬ್ಬರ ಹಾಕೋದ್ರಿ. 4 ಫುಟ್ ಮನಿ ಬಿಡೋದ್ರಿ, ಆ ಟೈಪ್ ಮಾಡ್ಬೇಕಂತ ಬಿಡೋದ್ರಿ. 1 ಎಕರೆಗ 60-65 ಟನ್ ತೆಗಿಬೇಕಂತ ನನ್ನ ಪ್ಲಾನ್ ಐತಿ. ಈ ಸಲ ರೀ ಒಂದು ಎಲ್ಲ ಲಾವಣಿ ಹಾಕ್ತೈತಿ ಅಂತ ಆ ಟೈಪ್ ಮಾಡ್ತೀನಿ. ದೊಡ್ಡ ಮನೆ ಹುಡುಗ ಗೊಬ್ಬರ ಮೇಲೆ ಅಷ್ಟೊಂದು ಅವಲಂಬನೆ ಇರಲ್ಲ ಬೆಳೆಗಳು, ಇರ್ತೈತಿ ಇಲ್ಲ ಅಂತಲ್ಲ. ಈಗ ನಿಮ್ಗೆ ಊಟಕ್ಕೆ 4 ರೊಟ್ಟಿ ತಿಂತೀರಿ, 20 ರೊಟ್ಟಿ ಇಟ್ಟರೆ ಏನು ತಿಂತೀರಿ, 4 ತಿಂತೀರಿ ಗೊತ್ತಾಯ್ತಾ. ಅದಕ್ಕೆ ಎಷ್ಟು ಬೇಕಷ್ಟು ಕೊಟ್ಟರು ಸಾಕು. ನೀವು ಜಾಸ್ತಿ 20 ಕೊಟ್ಟಿನಿ 10 ಲೀಟರ್ ಹಾಲು ಕೊಡು ಅಂತ ಹೇಳಿ ಹಂಗಲ್ಲ ಸರ್. ಎಷ್ಟಾಗಿರೋ ಇಂಡೋಸ್ಟ್ರಿ ಭೂಮಿಗೂ ಅದೊಂದು ಮಿತಿ ಇರುತ್ತೆ ಇರ್ತೈತ್ರಿ. ಯಾಕಂದ್ರೆ ನಾವು ಹೆಚ್ಚಿಗೆ ತಕತ್ ಮಾಡಿರ ನಾವು ಏನು ಭೂಮಿಗೆ ಒಂದು ಬೇರೆ ಏನ್ರಿ ದನದಂಗ ಅಲ್ರಿ ಸರ್. ಭೂಮಿ ನಾವು ಹೆಚ್ಚಿಗೆ ತಕತ್ ಮಾಡಿರ ಒಂದು ವರ್ಷ ಏನೋ ಆಕಾಶ ಮಾತು ನಾವು ಏನೋ ಮಿಸ್ ಆಗಿ ಬೇರೆ ನೆಲಕ್ಕೆ ಹಾಕಿರ ಅದು ತಡ್ಕೋತೈತ್ರಿ. ನಾವು ಹಿಂಗಾಗಿ ನಾವು ಏನೋ ಆ ಕಡೆ ನೆಲದಾಗ ನಮ್ಗೆ ಕಡಿಮೆ ತಾಕತ್ ಕಂಡ್ರೆ ಈಗ ಒಬ್ಬರ ಅಲ್ಲಿ ಹಾಕಿರಿ, ಒಂದು ವರ್ಷ ಇದಕ್ಕೆ ಹಾಕಿಲ್ಲ ನಮ್ಗೆ ತಡ್ಕೋತೈತ್ರಿ. ಅಂದ್ರೆ ದೊಡ್ಡ ಬೆಳೆ ಹಾಕೈತಲ್ರಿ, ಕಸು ಬಾಳ್ಬೇಕ್ರಿ ಕಬ್ಬಿಗೆ. ಯಾವತ್ತು ಭತ್ತದ್ದನ ಬೇರೆ ಕಬ್ಬಿನ ಬೇರೆ, ಕಬ್ಬಿಗೆ ಎಷ್ಟು ತಾಕತ್ ಮಾಡಿದ್ರು ಕಡಿಮೆ ಸರ್. ನೀವು ಹಂಗಾದ್ರೆ 10 ಟ್ರ್ಯಾಕ್ಟರ್ ಜಾಸ್ತಿ ಹಾಕಿದ್ರೆ ಇನ್ನು 20 ಬೆಳೆಯಂಗಿಲ್ಲ ನಾವು ಮಾಡೋದ್ರಾಗ ಇರ್ತೈತಿ ಸರ್. ನೀವು ಹೇಳಿದ್ರೆ ಹೌದಲ್ರಿ, ಅಂತಿರ್ಬಿಟ್ರಿ ನಾವು ಸಾಲ ಅಂತಿರ್ಬಿಟ್ರಿ. ಅದಕ್ಕೆ ಹುಟ್ಟಿದ್ರವ್ರಿಗೆ ಸುಖದ್ದೇ ಬೆಳೆಸ್ಬೇಕ್ರಿ ಮರಿ, ಅದು ಹುಟ್ಟಿಡ್ದಿದ್ರಿ. ನೀರ್ ಜಾಸ್ತಿ ಕೊಡ್ತಾ ಇದೀರಿ, ಬಾಳ ನೀರು ಅಷ್ಟು ಕೊಡಬಾರ್ದು. ಹೌದಲ್ರಿ, ತೀರ ಜಾಸ್ತಿ ನೀರು ಕೊಟ್ರೆ ಉಸಿರಾಟ ಆಡಲ್ಲ, ಉಸಿರಾಟ ಆಡ್ಲಿಲ್ಲ ಅಂದ್ರೆ ಅದು ಹೆಂಗ್ ಬೆಳಿಬೇಕು? 15 ದಿನಕ್ಕೊಮ್ಮೆ ನೀವು ಎರಕಲ್ ಬಿಡಿ ಅಂತ ಹೇಳಿದ್ರೆ ಮ್ಯಾಲೆ ಮಣ್ಣು ಒಣದ ತಕ್ಷಣ ಭೂಮಿ ಇದು ಕಣ್ಣ ಬಿಡುತ್ತೆ. ಮ್ಯಾಲೆ ಮಣ್ಣು ಅದು ಸಹಜವಾಗಿ ಆರಿರುತ್ತೆ, ಒಂದ್ ಸ್ವಲ್ಪ ಬಿಡಿ ಬಿಡಿಯಾಗಿ ಇರುತ್ತೆ. ನೀವು ಅದನ್ನ ನೋಡ್ಕೊಂಡು ನೀರ್ ಕೊಟ್ರಿ, ಕೆಳಗಡೆ ತಂಪಿದೆಯೋ ಇಲ್ಲೋ ಅದನ್ನ ನೋಡ್ಬೇಕು. ನಾವು ಸ್ವಲ್ಪ ಸರಿಸಿ ಒಂದ್ ಸ್ವಲ್ಪ ಮಣ್ಣು ತಗೊಂಡು ತಂಪೈತೋ ಇಲ್ಲೋ, ನೀವಿನ್ನೂ ಅದು ಆರಿರೆಲ್ಲ ಹೋಗಿ ನೀರ್ ಹಾಸ್ಬಿಟ್ರಿ ಅಂದ್ರೆ ಉಸಿರಾಟಕ್ ಬೇಕಲ್ಲ ಜಾಗ, ಬೇರಿನಿಂದ ಉಸಿರಾಡ್ತಾವು. ಉಸಿರಾಟಕ್ಕೂ ಬೇಕು, ಅದಕ್ಕೆ ತಂಪುನು ಬೇಕು, ಎರಡೂ ಬೇಕು. ಹಾ, ಆ ರೀತಿ ಮಾಡ್ಬೇಕು. ಜಾಸ್ತಿ ನೀರ್ ಕೊಟ್ರಿ ಅಂತ ತಿಳ್ಕೊಳ್ರಿ, ಜಾಸ್ತಿ ನೀರ್ ಕೊಟ್ರೆ ನಿಮ್ಗೆ ಹಾನಿನ ಇದೀವಿನ ಒಳ್ಳೇದಾಗಲ್ಲ. ಮಣ್ಣು ತಗ ನೋಡ್ಬೇಕು, ಅದು ಬೇರೆ ಎಲ್ಲಿದೆ, ಬೇರಿನ ಹತ್ರ ತಂಪಿದೆಯೋ ಇಲ್ಲೋ ಅದನ್ನ ನೋಡ್ಬೇಕು. ಅಲ್ಲಿ ನೋಡಿದಾಗ ತಂಪಿರ್ಲಿಲ್ಲ ಅಂದ್ರೆ ಅವಾಗ ಕೊಡ್ಬೇಕು. ಹೆಂಗ್ ನೋಡ್ಬೇಕು ಅಂದ್ರೆ ಹಿಂಗ್ ತಗೊಂತೀರಿ ಮಣ್ಣು, ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಒಳಗಿನ ಮಣ್ಣು ತಗೊಂಡು ಹಿಂಗ ಕೈಲಿ ಹೆಚ್ಚಿಗ್ತೀರಿ. ಹಿಂಗ್ ಹೆಚ್ಚಿಗೆ ನಿಮ್ ಎದೆಯಿಂದ ಟಪ್ ಅಂತ ಬಿಟ್ರೆ ಅದು ಒಡಿಲಿಲ್ಲ ಅಂದ್ರೆ ನೀರ್ ಕೊಡ್ಬೇಕಾಗಿಲ್ಲ. ಒಡದು ಹುಡಿ ಹಿಡಿ ಆಗಿ ಬಿತ್ತು ಅಂದ್ರೆ ನೀರ್ ಕೊಡ್ಬೇಕು. ನೀವು ಜಾಸ್ತಿ ನೀರ್ ಕೊಟ್ರಿ ಅಂತ ತಿಳ್ಕೊಡ್ರಿ. ಈಗಪ್ಪ ನಾನು ಉಸಿರಾಡ್ತಾ ಇದ್ದೆ, ಮತ್ ನೀರ್ ಕೊಟ್ಟು ನಾನು ಉಸಿರನ್ನು ಕಟ್ ಮಾಡಿದ್ನಲ್ಲಪ್ಪ ಅಂತ. ಅಂದ್ರ ನಮ್ಮ ಹವಾಮಾನ ಏನೈತಿ ಸರ್ ಗೊತ್ತೈತಿ? ಇಲ್ಲಿ ಏನೇ ಇರ್ಲಿ ಅಲ್ಲಿ ಭೂಮಿ ನೋಡ್ಬೇಕಲ್ಲ, ಭೂಮಿ ನೋಡಕೊಡ್ಬೇಕಲ್ಲ. ಹವಾಮಾನ ಸೂರ್ಯ ಹುಟ್ಟಿದ ರೊಟ್ಟಿ ಜಾಸ್ತಿ ತಿನ್ನು, ಚಂದ್ರ ಹುಟ್ಟಿದ ಕಡಿಮೆ ತಿನ್ನು. ಹಂಗೇನಿಲ್ಲ ಸರ್, ನೀವು ಹೇಳಿದ್ ಬರಬರ್ರಿ ಮಾಡಿ ನೋಡ್ಬೋದು. ಅದನ್ನ ಭೂಮಿ ನೋಡ್ಬೇಕು, ಅಲ್ಲಿ ಕಂಡೀಷನ್. 10 ಸಲ ನೀರ್ ಕೊಡುದ, ಅದ್ರಾಗ 6-7 ಸಲ ಕೊಟ್ಟಾದ್ರೆ ನೋಡ. ಕಡಿಮೆ ಕೊಟ್ಟು ಅಂದ್ರೆ ಕಡಿಮೆನು ಕೊಡಬಾರ್ದು, ಹೆಚ್ಚು ಕೊಡಬಾರ್ದು. ಅದಕ್ಕೆ ಉಸಿರಾಟಕ್ಕೂ ಬೇಕು, ತಂಪು ಮಾಡ್ಬೋದು ಸರ್. ಹಂಗ್ ಮಾಡ್ಬೋದು, ನೀವ್ ಹೇಳಿದಂಗ ಒಂದು ಕಣ್ಣಿಂದನು ಹಚ್ಚಿನ ನೋಡ್ಬೋದು. ಅದು ನೋಡ್ಬೋದ್ರಿ, ಅದು ಮಾಡ್ಬೋದ್ರಿ ಸರ್. ಹಂಗ್ ಮಾಡಿದ್ದಕ್ಕೆ ಆಗಿದ್ದ, ಯಾಕಂದ್ರೆ ನಾವು ಎಷ್ಟು ಟೆಕ್ನಿಕ್ ಇದ್ರು ರೈತಕ್ಕೆ ಒಳಗೆ ಕಡಿಮೆ ಇರ್ತಾರೆ. ನಿಮ್ಮಂತ ಹೇಳಿದ್ರು ನಾಳೆ ತಗೋಬೇಕು. ಎಲ್ಲ ಕಡೆನು ನೋಡಿದೀನಿ, ಹಳಿಯಾಳ ಕಡೆ ಕಬ್ಬಿನ ಬೀಜ ಹಾಕುವಾಗ ಅದು ತೆಳಗೈತು, ದಪ್ಪ ಆಯ್ತು, ಹಂಗೈತು, ಹಿಂಗೈತು ನೋಡಂಗೇ ಇಲ್ಲ. ತಂತಂತಂತಂದ್ ಹಂಗ ಹಾಕಿರ್ತಾರೆ, ಅದ್ರ ಮೇಲೆ ಮಣ್ಣೆ ಎಳಿತಾರ. ನಾ ಹಿಂಗ ಇರಬಾರ್ದು ಅಂತ ಹೇಳಿದ್ರೆ ಇಲ್ರಿ ನಡೀತೇವ್ ನಾವು ಹಿಂಗ ಬೆಳಿತೀವಿ ಅಂತ ಹೇಳ್ತಾರ. ಒಳ್ಳೆ ಬೀಜ ಇದ್ದಾಗ ಒಳ್ಳೆ ಬರುತ್ತೆ. ನೀವು ಎಂತೆಂತದ್ದು ಬೀಜ ಹಾಕಿದ್ರೆ ಮೊಳಕೆ ಬಂದು ಸುಮ್ನೆ ಇರುತ್ತೆ, ಸುಮ್ನೆ ಇರ್ತೀರಿ, ಮತ್ತೆ ಸತ್ತ ಹೋಗ್ಬಿಡ್ತಾರ. ಬಾಳ ದಟ್ಟ ಆದ್ರೂ ಕಬ್ಬರಿ ಅವು ಇಷ್ಟು ಆಗಿದ್ ಮರಿ ಸಾಯ್ತಾವ್ರ ಸರ್. ಅವು ಒಣಗಿ ಬಿಡ್ತಾರ ಅಲ್ಲಿ ಒಳಗ. ಹಂಗ್ ಮಾಡಿ ಮಾಡೋಣ ಸರ್. ಇಷ್ಟೆಲ್ಲ ಮಾಹಿತಿ ಹಂಚ್ಕೊಳ್ರಿ, ಧನ್ಯವಾದ, ನಮಸ್ಕಾರ. ಹಲೋ ಸರ್. ಕೃಷಿ ಮತ್ತು ಹೈನುಗಾರಿಕೆ ಹಳಿಯಾಳದ ಶಿವಾನಂದ ಶಿವನಪ್ಪ ರವಾಟೆ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ಬಿ ರಾಮಡಗಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ, ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಕೃಷಿ ಮಾಹಿತಿ. ಹಲವಾರು ಸಸ್ಯ ಪೋಷಕಾಂಶಗಳನ್ನು ಎಲೆ ಮತ್ತು ಕಾಂಡಗಳ ಮೂಲಕ ಬೆಳೆಗಳಿಗೆ ಒದಗಿಸುವುದಕ್ಕೆ ಅವಕಾಶ ಇದೆ. ಈ ರೀತಿಯಾಗಿ ಎಲೆ ಮತ್ತು ಕಾಂಡಗಳ ಮೇಲೆ ಸಿಂಪಡಿಸುವಾಗ ಸಸ್ಯಗಳು ಅವುಗಳನ್ನು ಹೀರಿಕೊಂಡು ಉಪಯೋಗಿಸಿಕೊಳ್ಳುತ್ತವೆ. ಸಸ್ಯ ಪೋಷಕಾಂಶಗಳನ್ನು ಪ್ರತ್ಯೇಕವಾಗಿಯೂ ಅಥವಾ ಕೆಲವೊಂದು ಪೋಷಕಾಂಶಗಳನ್ನು ಒಟ್ಟಾಗಿಯೂ ಬೆರೆಸಿ ಸಿಂಪಡಿಸಬಹುದು. ಇತ್ತೀಚೆಗೆ ಹಲವಾರು ದ್ರವರೂಪದ ರಸಗೊಬ್ಬರಗಳು ಬಳಕೆಗೆ ಬಂದಿವೆ. ಇವನ್ನು ಸಿಂಪರಣೆ ಮೂಲಕ ಒದಗಿಸಬಹುದು. ಎಲೆ ಮತ್ತು ಕಾಂಡಗಳ ಮೂಲಕ ರಾಸಾಯನಿಕ ಗೊಬ್ಬರಗಳನ್ನು ಒದಗಿಸಿದಾಗ ಸಸ್ಯವು ಅದನ್ನು ಬಹಳ ಶೀಘ್ರವಾಗಿ ಬಳಸಿಕೊಳ್ಳುತ್ತದೆ. ಬೆಳೆಯಲ್ಲಿ ಕಂಡುಬರುವ ಪೋಷಕಾಂಶಗಳ ಕೊರತೆಯನ್ನು ಈ ಕ್ರಮಗಳಿಂದ ಶೀಘ್ರವಾಗಿ ಸರಿಪಡಿಸಬಹುದು. ಇದರ ಜೊತೆಗೆ ಸಂದಿಗ್ಧ ಹಂತಗಳಲ್ಲಿ ಬೆಳೆಗೆ ಬೇಕಾಗುವಂತಹ ಪೋಷಕಾಂಶಗಳನ್ನು ಈ ಪದ್ಧತಿಯಲ್ಲಿ ಸುಲಭವಾಗಿ ಒದಗಿಸಬಹುದು. ಈ ಕ್ರಮದಿಂದ ಖರ್ಚಿನಲ್ಲಿ ಉಳಿತಾಯವೂ ಕೂಡ ಆಗ್ತದೆ. ಇತ್ತೀಚೆಗೆ ರಾಸಾಯನಿಕ ಗೊಬ್ಬರಗಳಿಗೆ ಬೆಲೆ ಬಹಳ ಹೆಚ್ಚಾಗಿರುವುದರಿಂದ ಸಿಂಪರಣೆ ಮೂಲಕ ರಾಸಾಯನಿಕ ಗೊಬ್ಬರಗಳನ್ನು ಒದಗಿಸುವುದರ ಕಡೆಗೆ ಗಮನ ಹರಿಸುವಂತಹದ್ದು ಅವಶ್ಯಕ. ಹೀಗೆ ರಸಗೊಬ್ಬರಗಳನ್ನು ಎಲೆಗಳಿಗೆ ಪೂರೈಸುವುದರಿಂದ ಕೆಲವೊಂದು ಅನುಕೂಲತೆಗಳಿವೆ. ಈ ವಿಧಾನದಲ್ಲಿ ಎಲೆ ಮತ್ತು ಕಾಂಡಗಳು ಸಸ್ಯ ಪೋಷಕಾಂಶಗಳನ್ನು ನೇರವಾಗಿ ಹೀರಿಕೊಳ್ಳುತ್ತವೆ. ಈ ರೀತಿ ಸಸ್ಯದ ಭಾಗಗಳು ಪೋಷಕಾಂಶಗಳನ್ನು ಹೀರಿಕೊಳ್ಳುವುದರಿಂದ ಅಲ್ಪಾವಧಿಯಲ್ಲಿಯೇ ಅದರ ಉಪಯೋಗವನ್ನು ನಾವು ಕಾಣಬಹುದು. ಎಲೆಗಳ ಬಣ್ಣದಲ್ಲಿ ಉಂಟಾಗುವಂತಹ ಬದಲಾವಣೆ ಈ ಉಪಯೋಗವನ್ನು ಸೂಚಿಸುತ್ತದೆ. ಮಣ್ಣಿನ ಮೂಲಕ ರಾಸಾಯನಿಕ ಗೊಬ್ಬರಗಳನ್ನು ಒದಗಿಸಿದಾಗ ರಾಸಾಯನಿಕ ಗೊಬ್ಬರಗಳು ಮಣ್ಣಿನಲ್ಲಾಗುವ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ನಂತರ ಬೇರಿಗೆ ದೊರೆಯುತ್ತದೆ. ಖುಷ್ಕಿ ಬೇಸಾಯದಲ್ಲಿ ಶುಷ್ಕ ವಾತಾವರಣದಿಂದ ಮಣ್ಣಿನಲ್ಲಿ ಸೇರಿಸಿರುವಂತಹ ರಾಸಾಯನಿಕ ಗೊಬ್ಬರಗಳು ಸಸ್ಯಗಳಿಗೆ ಸುಲಭವಾಗಿ ಒದಗುವುದಿಲ್ಲ. ಇದೇ ರೀತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಪೋಷಕಾಂಶಗಳು ನೀರಿನಲ್ಲಿ ಕರಗಿ ಪೋಲಾಗುವುದರಿಂದ ಅಂತಹ ಸಂದರ್ಭಗಳಲ್ಲಿಯೂ ಕೂಡ ಪೈರಿಗೆ ಅವು ಒದಗುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಸಿಂಪರಣೆ ಮೂಲಕ ಬೆಳೆಗಳಿಗೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನು ನಾವು ಒದಗಿಸಬಹುದು. ಯಾವುದಾದರೂ ಒಂದು ಅಥವಾ ಎರಡು ಪೋಷಕಾಂಶಗಳ ಕೊರತೆಯ ಲಕ್ಷಣಗಳು ಕಾಣದಿದ್ದರೂ ನಿರೀಕ್ಷಿಸಿದಷ್ಟು ಇಳುವರಿ ಬರಲಾರದು. ಇಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ನಾವು ಪೋಷಕಾಂಶಗಳನ್ನು ಸಿಂಪರಣೆಯ ಮೂಲಕ ಬೆಳೆಗಳಿಗೆ ಒದಗಿಸುವುದರಿಂದ ಇಳುವರಿಯ ಮಟ್ಟವನ್ನು ಕಾಯ್ದುಕೊಳ್ಳಬಹುದು. ಕೆಲವೊಂದು ಸಂದರ್ಭಗಳಲ್ಲಿ ರಸಸಾರದಲ್ಲಿ ಉಂಟಾಗುವಂತಹ ವ್ಯತ್ಯಾಸಗಳಿಂದಾಗಿ ಪೋಷಕಾಂಶಗಳು ಬೆಳೆಗೆ ಒದಗುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಸಿಂಪರಣೆ ಮೂಲಕ ಪೋಷಕಾಂಶಗಳನ್ನು ಒದಗಿಸುವಂತಹದ್ದು ಬಹಳಷ್ಟು ಮುಖ್ಯವಾಗುತ್ತದೆ. ರಾಸಾಯನಿಕ ಗೊಬ್ಬರಗಳನ್ನು ಸಸ್ಯ ಸಂರಕ್ಷಣಾ ದ್ರಾವಣದೊಡನೆ ಬೆರೆಸಿ ಸಿಂಪಡಿಸುವುದರಿಂದ ಸಿಂಪರಣೆಯ ವೆಚ್ಚದಲ್ಲಿಯೂ ಕೂಡ ಉಳಿತಾಯ ಉಂಟಾಗುತ್ತದೆ. ಆದರೆ ಈ ಕ್ರಮದಲ್ಲಿ ಕೆಲವೊಂದು ನ್ಯೂನತೆಗಳಿವೆ. ಒಂದು ನ್ಯೂನತೆ ಅಂತಂದರೆ ಬೆಳೆಗೆ ಬೇಕಾದ ಸಂಪೂರ್ಣ ಪೋಷಕಾಂಶಗಳನ್ನು ಸಿಂಪರಣೆಯ ಮೂಲಕವೇ ಒದಗಿಸುವುದಕ್ಕೆ ಆಗುವುದಿಲ್ಲ. ಈ ರೀತಿ ಪೂರ್ತಿ ಒದಗಿಸಬೇಕಾದಲ್ಲಿ ಕೊಡಬೇಕಾಗಿರುವಂತಹ ಸಿಂಪರಣೆಗಳ ಸಂಖ್ಯೆ ಮತ್ತು ದ್ರಾವಣದ ಪ್ರಮಾಣವನ್ನು ಹೆಚ್ಚು ಮಾಡಬೇಕಾಗ್ತದೆ. ಆದ್ದರಿಂದ ಮಣ್ಣಿನ ಮೂಲಕ ರಾಸಾಯನಿಕ ಗೊಬ್ಬರಗಳನ್ನು ಒದಗಿಸಿ ಸ್ವಲ್ಪ ಭಾಗವನ್ನು ಮಾತ್ರ ಸಿಂಪರಣೆ ಮೂಲಕ ಒದಗಿಸುವಂತಹದ್ದು ಒಳ್ಳೆಯದು. ಹಾಗೆಯೇ ರಬ್ಬರ್ ಬೆಳೆಯೊಂದಿಗೆ ಅಂತರ ಬೆಳೆಯನ್ನು ಬೆಳೆಯುವುದರಿಂದ ಹೆಚ್ಚಿನ ಆದಾಯಕ್ಕೆ ಅನುಕೂಲವಾಗ್ತದೆ. ರಬ್ಬರ್ ತೋಟ ಮಾಡಿದ ಪ್ರಾರಂಭದ 2-3 ವರ್ಷಗಳಲ್ಲಿ ಅಂತರ ಬೆಳೆಗಳಾಗಿ ಅನಾನಸ್, ಶುಂಠಿ, ಅರಿಶಿನ, ರಬ್ಬರ್ ನರ್ಸರಿ, ಬಾಳೆ, ವಿವಿಧ ತರಕಾರಿಗಳು ಇವುಗಳನ್ನು ಬೆಳೆಯುವುದಕ್ಕೆ ಅವಕಾಶ ಇದೆ. ಟ್ಯಾಪಿಂಗ್ ಮಾಡ್ತಾ ಇರುವಂತಹ ರಬ್ಬರ್ ತೋಟಗಳಲ್ಲಿ ಜೇನು ಪೆಟ್ಟಿಗೆಗಳನ್ನು ಇಟ್ಟು ಜೇನನ್ನು ಸಂಗ್ರಹಿಸಬಹುದು ಹಾಗೂ ಅದರಿಂದಲೂ ಕೂಡ ಆದಾಯವನ್ನು ಪಡೆಯಬಹುದು. ರಬ್ಬರ್ ಶೀಟ್ಗಳನ್ನು ಸಂಸ್ಕರಿಸಿದ ನಂತರ ಸಿಗುವ ತ್ಯಾಜ್ಯದಿಂದ

ಪೂಜಿಸದೆ ಸಾಧಿಸಿದ ರಾಜ್ಯವೇ ಗಣನಾಥ ಸಾಧಿಸಿದ ರಾಜ್ಯವೇ ಗಣನಾಥ ಸಾಧಿಸಿದ ರಾಜ್ಯವೇ ಗಣನಾಥ ಸಾಧಿಸಿದ ರಾಜ್ಯವೇ ಗಣನಾಥ ಒಂದಿಪ್ಪೆ ನಿನಗೆ ಗಣನಾಥ ಮೊದಲೊಂದಿಪ್ಪೆ ನಿನಗೆ ಗಣನಾಥ ಒಂದಿಪ್ಪೆ ನಿನಗೆ ಗಣನಾಥ ಮೊದಲೊಂದಿಪ್ಪೆ ನಿನಗೆ ಗಣನಾಥ ಹಿಂದು ಮುಂದು ಅರಿಯದಿರುವ ಸಂದರಾದ ನಮ್ಮ ನಿತ್ಯ ಹಿಂದು ಮುಂದು ಅರಿಯದಿರುವ ಕಂದರಾದ ನಮ್ಮ ನಿತ್ಯ ಹಿಂದು ಮುಂದು ಅರಿಯದಿರುವ ಕಂದರಾದ ನಮ್ಮ ನಿತ್ಯ ಹಿಂದು ಮುಂದು ಅರಿಯದಿರುವ ಕಂದರಾದ ನಮ್ಮ ನಿತ್ಯ ಆನಂದ ದೀಪಾಲಿಸೋ ಗಣನಾಥ ಆನಂದ ದೀಪಾಲಿಸೋ ಗಣನಾಥ ಆನಂದ ದೀಪಾಲಿಸೋ ಗಣನಾಥ ಪಾಲಿಸೋ ಗಣನಾಥ ಒಂದಿಪ್ಪೆ ನಿನಗೆ ಗಣನಾಥ ಮೊದಲೊಂದಿಪ್ಪೆ ನಿನಗೆ ಗಣನಾಥ ಒಂದಿಪ್ಪೆ ನಿನಗೆ ಗಣನಾಥ ಮೊದಲೊಂದಿಪ್ಪೆ ನಿನಗೆ ಗಣನಾಥ ಮಂಗಲ ಮೂರ್ತಿ ಗುರು ರಂಗ ವಿಠಲನ ಪಾದ ಮಂಗಲ ಮೂರ್ತಿ ಗುರು ರಂಗ ವಿಠಲನ ಪಾದ ಮಂಗಲ ಮೂರ್ತಿ ಗುರು ರಂಗ ವಿಠಲನ ಪಾದ ಮಂಗಲ ಮೂರ್ತಿ ಗುರು ರಂಗ ವಿಠಲನ ಪಾದ ರಂಗನೆ ಪಾಲಿಸೋ ಗಣನಾಥ ರಂಗನೆ ಪಾಲಿಸೋ ಗಣನಾಥ ರಂಗನೆ ಪಾಲಿಸೋ ನಾನೇನು ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ನಾನೇನು ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ನಾನೇನು ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ಮಾನಭಿಮಾನವು ನಿನ್ನದು ಎನಗೇನು ಮಾನಭಿಮಾನವು ನಿನ್ನದು ಎನಗೇನು ಮಾನಭಿಮಾನವು ನಿನ್ನದು ಎನಗೇನು ಮಾನಭಿಮಾನವು ನಿನ್ನದು ಎನಗೇನು ದೀನ ರಕ್ಷಕ ತಿರುಪತಿಯ ವೆಂಕಟರಮಣ ನಾನೇನ ಮಾಡಿದೆನೋ